ಕಾಂಗ್ರೆಸ್ನಿಂದ ಮಾಜಿ ಸಚಿವ ಬಸವರಾಜ ಶಿವಣ್ಣವರ, ಜೆಡಿಎಸ್ ಅಭ್ಯರ್ಥಿಯಾಗಿ ಸುನೀತಾ ಪೂಜಾರ ಸೇರಿದಂತೆ 7 ಮಂದಿ ಅಭ್ಯರ್ಥಿಗಳು ಸ್ಪರ್ಧಾಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 2,07,188 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 242 ಮತಗಟ್ಟೆಗಳಿದ್ದು 3 ಸೂಕ್ಷ್ಮ ಮತಗಟ್ಟೆಗಳು ಮತ್ತು 51 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಹೊಂದಿದೆ. ಈ ಕ್ಷೇತ್ರದಲ್ಲಿ 2018ರಲ್ಲಿ %83.05 ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ಕಾರವಾರ. ಕಿಸಾನವಾಣಿ ಕಾರ್ಯಕ್ರಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ. ವೈಜ್ಞಾನಿಕ ಅಡಿಕೆ ಕೃಷಿ ಮತ್ತು ಮಿಶ್ರ ಬೆಳೆಗಳು ಈ ಕುರಿತ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ನೀರಿನ ಸಮರ್ಥ ನಿರ್ವಹಣೆ ಈ ಕುರಿತು ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಭವಿಷ್ಯ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಭವಿಷ್ಯ ಅವರೇ ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ಯಾವುದೇ ಬೆಳೆಯಲ್ಲಿ ನೋಡಿದರೂ ಕೂಡ ಒಳಸುರಿಗಳು ಅಥವಾ ಇನ್ಪುಟ್ಸ್ ಅಂತ ಹೇಳ್ತೀವಿ, ಇದರ ಒಂದು ನಿರ್ವಹಣೆ ಒಟ್ಟು ಬೆಳೆಯ ಒಂದು ಭವಿಷ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂತ ಕೇಳಿದ್ವಿ. ಅದರಲ್ಲೂ ವಿಶೇಷವಾಗಿ ವಾಣಿಜ್ಯ ಬೆಳೆಯಾಗಿರುವಂತಹ ಒಂದು ಅಡಿಕೆ ಬೆಳೆಯಲ್ಲಿ ನೀರು ಅಥವಾ ಜಲ ಇದರ ಒಂದು ಪ್ರಾಮುಖ್ಯತೆ ಏನು, ಈ ವಿಚಾರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಹೇಳಿ, ಅಡಿಕೆ ಕೃಷಿಯಲ್ಲಿ ನೀರಿನ ಮಹತ್ವ ಎಷ್ಟರ ಮಟ್ಟಿಗಿದೆ? ಅಡಿಕೆ ಒಂದು ಬಹುವಾರ್ಷಿಕ ಬೆಳೆ ಮತ್ತೆ ಯಥೇಚ್ಛ ಪ್ರಮಾಣದಲ್ಲಿ ನೀರು ಮತ್ತು ಪೋಷಕಾಂಶವನ್ನು ಅಪೇಕ್ಷಿಸುವ ಬೆಳೆ. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ನಿಯಮಿತವಾಗಿ ನೀರನ್ನ ನಾವು ನೀಡ್ತಾ ಇರಬೇಕಾದಂತಹ ಒಂದು ಅನಿವಾರ್ಯತೆ ಅಡಿಕೆಯಲ್ಲಿದೆ. ತೀವ್ರ ಅಭಾವಕ್ಕೆ ತುತ್ತಾದ್ರೆ ಅದು ವಾಪಸ್ ಪುನಃ ಸರಿ ಮಾಡಬೇಕಂತ ಹೇಳಿದ್ರೆ ಸರಿಸುಮ 2-4 ವರ್ಷಗಳ ಕಾಲ ಬೇಕಾಗ್ತದೆ. ಹಾಗಾಗಿ ನಿಯಮಿತವಾಗಿ ನೀರನ್ನ ಮರಗಳಿಗೆ ನೀಡುವಂತದ್ದು ಬಹಳ ಮುಖ್ಯ ಅಂತ ಹೇಳಿದ್ರೆ, ನಾಟಿ ಮಾಡಿದ ನಂತರದಿಂದ ಪ್ರಾರಂಭಿತವಾಗಿ ಬೇಸಿಗೆ ಸಮಯದಲ್ಲಿರಬಹುದು, ನೀರು ಯಾವಾಗ ಅದಕ್ಕೆ ಅವಶ್ಯಕತೆ ಇದೆ ಅದಕ್ಕೆ ಸರಿಯಾಗಿ ಪೂರೈಕೆ ಮಾಡಿದ್ರೆ ನಾವು ಸಮೃದ್ಧಿಯಿಂದ ನಾವು ಅಡಿಕೆ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯತೆಗಳಿವೆ. ಒಂದು ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಒಳಸುರಿಗಳಲ್ಲಿ ನಾವು ಪರಿಗಣನೆ ತಗೊಂಡ್ರೆ ಅವುಗಳಲ್ಲಿ ಬಹಳ ಮುಖ್ಯವಾಗಿ ಅಡಿಕೆಗೆ ಬೇಕಾಗಿರುವಂತದ್ದು ನೀರು. ಅದು ಯಾವುದೇ ಬೆಳೆಯಲ್ಲಿ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ನೀರು. ಉದಾಹರಣೆ ಕೊಡಬೇಕಂತ ಹೇಳಿದ್ರೆ, ಸಾಕಷ್ಟು ಸಂಶೋಧನಾ ಕಾರ್ಯಗಳಲ್ಲಿ ಕೇವಲ ನೀರು ಮಾತ್ರ ಕೊಟ್ಟು ಅದು ಟ್ರೀಟ್ಮೆಂಟ್ ಇಟ್ಕೊಂಡಿರ್ತಾರೆ. ಬರೀ ನೀರನ್ನು ಕೊಟ್ಟಂತಹ ಟ್ರೀಟ್ಮೆಂಟ್ ಕೂಡ %50 ನಮಗೆ ಫಸಲು ದೊರೆಯುತ್ತದೆ. ಸುಸ್ಥಿರ ಕೃಷಿಗೆ ಇದು ಪೂರಕ ಅಲ್ಲದಿದ್ರು ಕೂಡ ನಾವು ಸಾಮಾನ್ಯವಾಗಿ ನಾವು ಏನು ಅಂದ್ಕೊಳ್ಬಹುದು ಅಂತ ಹೇಳಿದ್ರೆ, ಅಡಿಕೆಗೆ ನೀರು ಬಹಳ ಮುಖ್ಯ ಅಂತ ಅಂದ್ಕೊಳ್ಬಹುದು. ಹಾಗಾಗಿ ನಿಯಮಿತವಾಗಿ ಕಾಲಕಾಲಕ್ಕೆ ಬೇಕಾದಂತಹ ಸಮಯದಲ್ಲಿ ನೀರನ್ನ ಅಡಿಕೆಗೆ ಮರಗಳಿಗೆ ನೀಡುವಂತದ್ದು ಬಹಳ ಮುಖ್ಯ. ಈಗ ಅಡಿಕೆಯನ್ನ ಜೊತೆಗೆ ಒಂದಷ್ಟು ಮಿಶ್ರ ಬೆಳೆಗಳನ್ನು ಕೂಡ ಬೆಳೆಯುವಂತಹ ಒಂದು ಕ್ರಮ ಇರ್ತದೆ, ಕರಾವಳಿ ಜಿಲ್ಲೆಯಲ್ಲಿ ಇರ್ತದೆ. ಸಾಮಾನ್ಯ ಎಲ್ಲ ಕಡೆಗೂ ಕೂಡ ಅದನ್ನು ನಾವು ನೋಡ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ನೀರಿನ ಒಂದು ರಿಕ್ವೈರ್ಮೆಂಟ್ ಅಥವಾ ಒಂದು ಬೇಡಿಕೆ ಎಷ್ಟರ ಮಟ್ಟಿಗೆ ಇದೆ? ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಇರ್ತದ ಹೇಗೆ ಅಂತ? ಖಂಡಿತವಾಗೂ ಕೂಡ ಬೇರೆ ಬೇರೆ ಪ್ರಮಾಣದಲ್ಲಿ ಬೇರೆ ಬೇರೆ ಬೆಳೆಗಳು ನೀರನ್ನ ಅಪೇಕ್ಷಿಸುತ್ತವೆ. ಬಹಳ ಮುಖ್ಯವಾಗಿ ನಾವು ಹೇಳುವುದಿದ್ರೆ ಅಡಿಕೆ ಪ್ರಧಾನ ಕೃಷಿಯನ್ನ ಅನುಸರಿಸುವ ನಮ್ಮ ಈ ಭಾಗದಲ್ಲಿ ಡಿಸೆಂಬರ್ ನಂತರ ನೀರನ್ನು ಒದಗಿಸುವಂತದ್ದು ಸಾಮಾನ್ಯವಾಗಿ. ಅದರಲ್ಲೂ ಎರಡು ವಿಭಾಗಗಳು ಮಾಡಿಕೊಳ್ಬಹುದು. ಒಂದು ಗುಡ್ಡ ಪ್ರದೇಶ ಅಥವಾ ನೀರು ಚೆನ್ನಾಗಿ ಬಸಿದು ಹೋಗಿಕೊಂಡು ಮಣ್ಣಿನಲ್ಲಿ ತೇವಾಂಶ ಪ್ರಮಾಣ ಕಡಿಮೆ ಇರುವಂತದ್ದು. ಇನ್ನೊಂದು ಜೌಗು ಪ್ರದೇಶ ಅಥವಾ ಹಿಂದೆ ಕೊಳಕೆ ಗದ್ದೆಗಳಲ್ಲಿ ಅಡಿಕೆಯನ್ನು ಬೆಳೆದಂತಹ ಸಂದರ್ಭ. ಈ ಕೊಳಕೆ ಗದ್ದೆಗಳಲ್ಲಿ ಅಡಿಕೆಯನ್ನು ಬೆಳೆದಂತಹ ತೋಟಗಳಲ್ಲಿ ಡಿಸೆಂಬರ್ ನಂತರ ನೀರು ಕೊಡುವಂತದ್ದು ಸಾಮಾನ್ಯ. ಇದು ಕೂಡ ಬಹಳ ಮುಖ್ಯ, ಯಾಕಂತ ಹೇಳಿದ್ರೆ ಮಳೆಗಾಲ ಹೋದ ತಕ್ಷಣ ಕೆಲವರು ನೀರು ಕೊಡುವವರು ಇದ್ದಾರೆ, ಅದು ಮರಗಳಿಗೆ ತೇವಾಂಶ ಹೆಚ್ಚಾಗಿ ಒಳ್ಳೆಯ ಪರಿಣಾಮವನ್ನು ಬೀರುವುದಿಲ್ಲ. ಅದಕ್ಕೂ ಕೂಡ ಸ್ವಲ್ಪ ಮಟ್ಟದ ಸ್ಟ್ರೆಸ್ ಬೇಕಾಗ್ತದೆ. ಗುಡ್ಡ ಪ್ರದೇಶಗಳಲ್ಲಿ ನಾವು ತೋಟಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಡಿಸೆಂಬರ್ ಮೊದಲ ವಾರದಲ್ಲಿ ನೀರನ್ನು ಕೊಡುವಂತದ್ದು ಬಹಳ ಮುಖ್ಯ. ಹಾಗಾಗಿ ಯಾವ ಜಾಗದಲ್ಲಿ ನಾವು ಅಡಿಕೆ ತೋಟವನ್ನು ಮಾಡಿದ್ದೇವೆ, ಮಣ್ಣಿನ ರಚನೆ ಹೇಗಿದೆ ಅಥವಾ ಮಣ್ಣಿನಲ್ಲಿ ನೀರನ್ನು ಹಿಡಿದುಕೊಳ್ಳುವಂತಹ ಸಾಮರ್ಥ್ಯ ಹೇಗಿದೆ, ಇದನ್ನು ಪರಿಗಣನೆ ತೆಗೆದುಕೊಂಡು ನಾವು ನೀರಾವರಿಯನ್ನು ಪ್ರಾರಂಭ ಮಾಡುವಂತದ್ದು. ಅಲ್ಲದೆ ಉಪ ಬೆಳೆಗಳನ್ನ ಬೆಳೆಯುವಂತಹ ಸಂದರ್ಭಗಳಿರಬಹುದು, ಅಂತ ಹೇಳಿದ್ರೆ ಬಾಳೆಯನ್ನು ಬೆಳೆಯುವಂತಹ ಸಂದರ್ಭಗಳಿರಬಹುದು ಅಥವಾ ಕಾಳುಮೆಣಸನ್ನು ಬೆಳೆದಂತ ಸಂದರ್ಭಗಳಲ್ಲಿ ಅವುಗಳಿಗೆ ಯಾವ ಸಮಯದಲ್ಲಿ ನೀರು ಒದಗಿಸಬೇಕು ಅನ್ನೋದನ್ನ ಕೂಡ ಪರಿಗಣನೆ ತೆಗೆದುಕೊಂಡು ನೀರಾವರಿಯನ್ನು ಮಾಡಬೇಕಾಗ್ತದೆ. ತಮಗೆ ಗೊತ್ತಿರುವ ಹಾಗೆ ಬಾಳೆ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಅಪೇಕ್ಷಿಸುವಂತಹ ಬೆಳೆ. ಕಾಳುಮೆಣಸಿಗೂ ಕೂಡ ಗಾಳಿಯಲ್ಲಿ ತೇವಾಂಶ ಅಥವಾ ಆರ್ದ್ರತೆಯು ಕೂಡ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೆ ಅದಕ್ಕೆ ಪೂರಕವಾಗಿ ಬೆಳೀತದೆ. ಹಾಗೆ ಮಣ್ಣಿನ ತೇವಾಂಶ ಕೂಡ ಉಪ ಬೆಳೆಯಾದಂತಹ ಕಾಳುಮೆಣಸು, ಬಾಳೆ ಇವುಗಳೆಲ್ಲವೂ, ಕೊಕ್ಕೋ ಕೂಡ, ಎಲ್ಲವೂ ಕೂಡ ಒಂದು ಪೂರಕವಾಗಿರುವಂತಹ ವಿಚಾರ. ಹಾಗಾಗಿ ಒಂದು ಕೃಷಿ ಪದ್ಧತಿಯನ್ನು ಅನುಸರಿಸುವ ಸಂದರ್ಭದಲ್ಲಿ ಉಪ ಬೆಳೆಗಳಿಗೆ ಕೂಡ ಪೂರಕವಾಗಿರುವ ಹಾಗೆ ನೀರನ್ನು ಒದಗಿಸುವಂತದ್ದು ಬಹಳ ಮುಖ್ಯ ಆಗ್ತದೆ. ಇನ್ನೊಂದು, ಕೇವಲ ಯಾಕೆ ನಮಗೆ ಸರಿಯಾದ ಸಮಯದಲ್ಲಿ ನೀರು ಒದಗಿಸಬೇಕು ಅನ್ನುವಂತ ಹೇಳಿದ್ರೆ, ನಾವು ಕೊಡುವಂತಹ ಪೋಷಕಾಂಶಗಳಿರ್ಬಹುದು, ಅದು ಸಾವಯವ ರೂಪದಲ್ಲಿರಬಹುದು, ರಾಸಾಯನಿಕ ರೂಪದಲ್ಲಿರಬಹುದು, ಮರಗಳು ಅಥವಾ ಅವುಗಳನ್ನ ಹೀರಿಕೊಳ್ಬೇಕಂತ ಹೇಳಿದ್ರೆ ಬಹುಮುಖ್ಯವಾಗಿ ಬೇಕಾಗಿರುವಂತದ್ದು ನೀರು. ನಾವು ಒಂದು ವೇಳೆ ಈ ಸಾವಯವ ಗೊಬ್ಬರಗಳನ್ನು ಹಾಕಿದಂತಹ ಪಕ್ಷದಲ್ಲಿ ನೇರವಾಗಿ ಮರಗಳು ಯಾವುದೇ ಮರ ಅದನ್ನು ನೇರವಾಗಿ ಹೀರಿಕೊಳ್ಳುವುದಿಲ್ಲ. ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ಅವುಗಳನ್ನು ಪರಿವರ್ತನೆ ಮಾಡಬೇಕಾಗ್ತದೆ. ಈ ಸೂಕ್ಷ್ಮಾಣುಜೀವಿಗಳು ಕೂಡ ನೀರು ಬಹಳ ಮುಖ್ಯ. ಈಗ ಸಾಮಾನ್ಯವಾಗಿ ನಾವು ಹೇಳುವುದಿದೆ, ಟ್ರೈಕೋಡಮ ಬಳಸಿ ಅಥವಾ PGPR ಬಳಸಿ ಅಥವಾ ಬೆಳೆ ಪ್ರಚೋದಿಸುವಂತಹ ಬ್ಯಾಕ್ಟೀರಿಯಾಗಳನ್ನ ಬಳಸಿ ಅಂತ ಹೇಳಿ. ತೇವಾಂಶ ಇಲ್ಲದಿದ್ರೆ ಯಾವುದು ಕೂಡ ಮಣ್ಣಿನಲ್ಲಿ ಸರಿಯಾಗಿ ಬದುಕುವುದಿಲ್ಲ. ಹಾಗಾಗಿ ಕೇವಲ ಮರಗಳಿಗೆ ನೀರು ಬೇಕಾಗಿರೋದಲ್ಲ, ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳಿಗೆ ಕೂಡ ನೀರು ಬೇಕು. ಮಣ್ಣಿನಲ್ಲಿ ಜೈವಿಕ ಚಟುವಟಿಕೆ ಚೆನ್ನಾಗಿ ಆಗ್ಬೇಕಂತ ಹೇಳಿದ್ರೆ ನೀರನ್ನು ನಿಯಮಿತವಾಗಿ ಕೊಡುವಂತದ್ದು ಬಹಳ ಮುಖ್ಯ. ಇನ್ನಿತರ ಉಪ ಬೆಳೆಗಳನ್ನ ಬೆಳೆಯುವಂತ ಸಂದರ್ಭದಲ್ಲಿ ನಾವು ಉದಾಹರಣೆ ಕೊಡಬೇಕಂತ ಹೇಳಿದ್ರೆ, ಸ್ಪ್ರಿಂಕ್ಲರ್ ಮುಖಾಂತರ ನೀರನ್ನು ಹಾಯಿಸಿದ ಸಂದರ್ಭದಲ್ಲಿ ಗಾಳಿಯಲ್ಲಿ ಆರ್ದ್ರತೆ ಹೆಚ್ಚಾಗ್ತದೆ. ಇದು ಕೊಕ್ಕೋ ಬೆಳೆ ಮತ್ತೆ ಕಾಳುಮೆಣಸಿನ ಬೆಳೆಗಳು ಕೂಡ ಪೂರಕವಾದ ಅಂಶ ಆಗಿದೆ. ಈಗ ಬೇರೆ ಬೇರೆ ನೀರಾವರಿ ಪದ್ಧತಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಸ್ಪ್ರಿಂಕ್ಲರ್ ಆಗ್ಬಹುದು, ಡ್ರಿಪ್ ಆಗ್ಬಹುದು, ಇದೆರಡು ಸಾಮಾನ್ಯವಾಗಿ ಈಗ ಅಳವಡಿಸುವಂತಹ ಒಂದು ವಿಧಾನಗಳು, ಇದರ ಒಂದು ಅನುಕೂಲತೆಗಳು ಅನನುಕೂಲತೆಗಳು ಏನೇನು? ಹಿಂದೆ ಜೌಗು ಪ್ರದೇಶಗಳಲ್ಲೆಲ್ಲ ಅಥವಾ ನೀರು ಸುಲಭವಾಗಿ ಲಭ್ಯವಿರುವಂತಹ ಪ್ರದೇಶದಲ್ಲಿ ಗದ್ದೆ ಮಾಡುವಂತದಿರಬಹುದು, ಅದಕ್ಕಿಂತ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿಯನ್ನ ಬೆಳೆಯುವಂತಹ ಪದ್ಧತಿಯನ್ನು ನಾವು ನೋಡಬಹುದು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅಡಿಕೆಯ ವಿಸ್ತೀರ್ಣ ಹೆಚ್ಚಾಗಿದೆ. ಉದಾಹರಣೆ ಕೊಡಬೇಕಂತ ಹೇಳಿದ್ರೆ ಕೆಲವು ವರ್ಷಗಳ ಹಿಂದೆ ನಾವು ಅಡಿಕೆ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ 400,000 ಹೆಕ್ಟೇರ್ ಅಂತ ಹೇಳ್ತಿದ್ವಿ. ಕಳೆದ ವರ್ಷ ನಮಗೆ ಲಭ್ಯವಿರುವ ಮಾಹಿತಿ ಪ್ರಕಾರ 7.3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಅಡಿಕೆ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಕೃಷಿ ಮಾಡ್ತಾ ಇದ್ದಾರೆ. ಸಾಂಪ್ರದಾಯಿಕವಾಗಿ ಬೆಳೆದಂತಹ ಪ್ರದೇಶದ ಹೊರತಾಗಿ ಕೂಡ ಆ ಸಾಂಪ್ರದಾಯಿಕ ಪ್ರದೇಶದಲ್ಲಿ ಕೂಡ ಅಥವಾ ಗುಡ್ಡ ಪ್ರದೇಶದಲ್ಲಿ ಕೂಡ ಅಡಿಕೆಯನ್ನು ಬೆಳೆಯುವಂತದ್ದು ನಾವು ಇವತ್ತು ನೋಡ್ತಾ ಇದ್ದೇವೆ. ಬಹಳ ಮುಖ್ಯವಾದಂತಹ ಒಳಸುರಿಯಾದಂತಹ ನೀರನ್ನ ಈ ಅಡಿಕೆ ಪ್ರದೇಶಗಳಿಗೆ ನೀಡುವಂತದ್ದು ಇವತ್ತಿನ ದೊಡ್ಡ ಚಾಲೆಂಜ್ ಆಗಿದೆ. ನೀರು ಇಂಗಿಸುವಂತಹ ಕೆಲಸಗಳು ಇರಬಹುದು, ಕಟ್ಟಗಳಿರಬಹುದು, ಅಥವಾ ಮಳೆ ನೀರನ್ನು ಸಮರ್ಪಕವಾಗಿ ಬಳಸುವಂತಹ ವಿಧಾನಗಳು ಇಂದಿನ ದಿವಸದಲ್ಲಿ ಕಡಿಮೆ ಆಗಿದೆ. ಆದರೆ ನೀರಿನ ಬೇಡಿಕೆ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಅದನ್ನ ಸಮರ್ಪಕವಾಗಿ ನೀರಿನ ಬಳಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ವಿಧಾನದತ್ತ ನಾವಿವತ್ತು ಮೊರೆ ಹೋಗಬೇಕಾದದ್ದು ಅನಿವಾರ್ಯವೂ ಹೌದು, ಅವಶ್ಯವೂ ಹೌದು. ಹಿಂದೆ ಕಟ್ಟ ಕಟ್ಟಿ ಆ ನೀರನ್ನ ಮರಗಳಿಗೆ ಹಾಯಿಸುವಂತಹ ಒಂದು ಪದ್ಧತಿ ಇತ್ತು, ಹಾಯಿಸುವಂತದಿರಬಹುದು, ಬುಡಗಳಿಗೆ ಹಾಕುವಂತದಿರಬಹುದು, ಇವುಗಳೆಲ್ಲ ಪದ್ಧತಿಗಳಿತ್ತು. ಇವುಗಳಲ್ಲಿ ನೀರಿನ ಬಳಕ ಸಾಮರ್ಥ್ಯ ಕೇವಲ 60%, 50-60% ಮಾತ್ರ ಅಂತ ಹೇಳಿ ಬಹಳ ಕಡಿಮೆ ಅಂತ ಹೇಳಬಹುದು. ಅದರ ನಂತರ ದೊಡ್ಡ ಕ್ರಾಂತಿ ಮಾಡಿರುವಂತದ್ದು ಸ್ಪ್ರಿಂಕ್ಲರ್ ನೀರಾವರಿ ಅಂತ ಹೇಳಬಹುದು. ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ನೀರಿನ ಬಳಕ ಸಾಮರ್ಥ್ಯ 70% ಅಂತ ಹೇಳಿದ್ರೆ ಇದರಲ್ಲಿ ನೀರನ್ನ ಚೆನ್ನಾಗಿ ಸದುಪಯೋಗ ಮಾಡಲಿಕ್ಕೆ ಅವಕಾಶಗಳಿದ್ವೆ. ಮತ್ತೆ ಇದರಲ್ಲಿ ಕೆಲಸ ಕಾರ್ಯಗಳನ್ನ ಅಂದ್ರೆ ಕೂಲಿ ಆಳುಗಳನ್ನ ಕೂಡ ಬೇಡಿಕೆ ಇದರಲ್ಲಿ ಕಡಿಮೆ. ಇದು ಕೂಡ ಬಹಳ ಮುಖ್ಯವಾಗಿರುವ ಅಂಶ. ಇತ್ತೀಚೆಗೆ ಬಂದಿರುವಂತಹ ಹನಿ ನೀರಾವರಿ ಪದ್ಧತಿ ಇದಕ್ಕಿಂತಲೂ ಕೂಡ ಉತ್ತಮ ವಿಧಾನ. ಇದರಲ್ಲಿ ಒಂದು ದಿನಕ್ಕೆ ಕೇವಲ 16-20 ಲೀಟರ್ ನೀರನ್ನು ಕೊಟ್ಟರು ಕೂಡ ಸಾಕಾಗ್ತದೆ. ಹಾಗಂತ ಹೇಳಿ ಇದರ ಅರ್ಥ ಏನಂತ ಹೇಳಿದ್ರೆ ಹನಿ ನೀರಾವರಿ ಪದ್ಧತಿಯಲ್ಲಿ ನೀರಿನ ಬಳಕಾ ಸಾಮರ್ಥ್ಯ 90-95% ಇಂದಿನ ದಿನಮಾನಸದಲ್ಲಿ ನೀರಿನ ಅಭಾವ ಇರುವಂತಹ ಈ ಸಂದರ್ಭದಲ್ಲಿ ನೀರಿನ ಬಳಕಾ ಸಾಮರ್ಥ್ಯ ಹೆಚ್ಚಿರುವಂತಹ ವಿಧಾನವಾದಂತಹ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವಂತದ್ದು ಬಹಳ ಸೂಕ್ತವಾಗಿದೆ. ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿಯನ್ನ ಅನುಸರಿಸುವಂತಹ ಸಂದರ್ಭದಲ್ಲಿ ಒಂದು ಮರಕ್ಕೆ ಸಾಮಾನ್ಯವಾಗಿ 3-4 ದಿನಕ್ಕೆ ನೀರು ಉಣಿಸುವಂತದ್ದು ಸಾಮಾನ್ಯವಾಗಿ ನಾವು ನೋಡುವಂತಹ ವಿಚಾರ. ಇದರಲ್ಲೂ ಕೂಡ ವ್ಯತ್ಯಾಸಗಳಿವೆ ಅಂತ ಹೇಳಿದ್ರೆ ಕಾಲಾನುಗುಣವಾಗಿ ನೀರಿನ ಪ್ರಮಾಣ ಕೂಡ ವ್ಯತ್ಯಾಸಗಳಾಗ್ತವೆ. ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ನೀರಿನ ಬೇಡಿಕೆ ಅಡಿಕೆಗೆ ಕಡಿಮೆ. ಇಂತಹ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ 4-5 ದಿನಕ್ಕೊಮ್ಮೆ ನೀರು ಕೊಟ್ಟರು ಕೂಡ ಸಾಕಾಗ್ತದೆ. ಹಾಗೆ ನೋಡಿದ್ರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಮಗೆ ಅಡಿಕೆಗೆ ನೀರಿನ ಬೇಡಿಕೆ ಹೆಚ್ಚು. ಆ ಸಂದರ್ಭದಲ್ಲಿ 3-4 ದಿನಕ್ಕೊಮ್ಮೆ ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿಯಲ್ಲಿ ನೀರು ಒದಗಿಸುವಂತದ್ದು ಕೂಡ ಮುಖ್ಯವಾಗ್ತದೆ. ಇದನ್ನ ಕೂಡ ಬಹಳ ಚೆನ್ನಾಗಿ ವರದಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಒಂದು ಮರಕ್ಕೆ ಒಂದು ದಿನಕ್ಕೆ ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿ 40 ಲೀಟರ್ನಷ್ಟು ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿ. ಹಾಗಾಗಿ 3-4 ದಿನಕ್ಕೊಮ್ಮೆ ನೀರನ್ನು ಒದಗಿಸುವಂತಹ ಸಂದರ್ಭದಲ್ಲಿ ಸುಮಾರು 120-160 ಲೀಟರ್ ನೀರನ್ನು ಒದಗಿಸುವಂತದ್ದು ಮಾಡಬೇಕಾಗ್ತದೆ. ಮತ್ತೆ ಸಾಮಾನ್ಯವಾಗಿ ಕೃಷಿಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಹೇಳಿದ ಹಾಗೆ ರಾತ್ರಿ ಕರೆಂಟ್ ಇರುವಂತಹ ಸಂದರ್ಭದಲ್ಲಿ ಸ್ವಿಚ್ ಆನ್ ಮಾಡಿ ಬಿಟ್ಬಿಡ್ತಾರೆ, ಅದು ಬೆಳಗಿನವರೆಗೆ ರನ್ ಆಗ್ತಾನೆ ಇರ್ತದೆ. ಇದು ನಾವು ಮಾಡಬೇಕಾದ ಕ್ರಮ ಅಲ್ಲ. ಯಾಕಂತ ಹೇಳಿದ್ರೆ ನಾವು ಹಾಕಿದಂತಹ ನೀರು ಕೂಡ ಬಹಳಷ್ಟು ವ್ಯರ್ಥವಾಗಿ ಬಸಿಗಾಲುವೆಯನ್ನು ಸೇರುವಂತದಿರಬಹುದು, ಅಥವಾ ನಾವು ಒದಗಿಸಿದಂತಹ ಪೋಷಕಾಂಶಗಳು ಕೂಡ ಒಟ್ಟಿಗೆ ಕೊಚ್ಚಿ ಹೋಗಿ ನಷ್ಟವಾಗುವುದನ್ನು ಕೂಡ ಗಮನಿಸಿದ್ದೇವೆ. ಇದು ಮರದ ಶಾರೀರಿಕ ಮತ್ತು ಅನುತ್ಪಾದಕ ಬೆಳವಣಿಗೆಗೆ ಒಳ್ಳೆಯ ಒಂದು ವಿಚಾರ ಅಲ್ಲ. ಹಾಗಾಗಿ ಇರುವಂತಹ ಒಂದು ಲಿಮಿಟೆಡ್ ರಿಸೋರ್ಸ್ ಆದಂತಹ ನೀರನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂತಹ ನಾವು ಚಿತ್ತ ಹಾಯಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಗಮನಿಸಿದ್ರೆ ನಮಗೆ ಈ ಹನಿ ನೀರಾವರಿ ಪದ್ಧತಿ ಅತ್ಯಂತ ಸೂಕ್ತವಾದಿರುವಂತಹ ಪದ್ಧತಿ. ಇದನ್ನು ಅಳವಡಿಸುವ ಸಂದರ್ಭದಲ್ಲಿ ನಾವು ಪ್ರಾರಂಭಿಕ ಒಂದು ಯೋಚನೆಯನ್ನು ಮಾಡಬೇಕಾಗ್ತದೆ, ಅದಕ್ಕೆ ಸರಿಯಾಗಿ ಯೋಜನೆಯನ್ನು ಕೂಡ ಮಾಡಬೇಕಂತ ಹೇಳಿ. ಇವತ್ತು ಹೊಸದಾಗಿ ನೆಡುವಂತಹ ತೋಟಗಳಲ್ಲಿ ನೆಡುವುದಕ್ಕಿಂತ ಮುಂಚಿತವಾಗಿ ನಾವು ಡ್ರಿಪ್ ಪೈಪ್ಗಳನ್ನು ನಾವು ಅದನ್ನು ಜೋಡಣೆ ಮಾಡಬೇಕಾಗ್ತದೆ. ಈ ರೀತಿ ಮಾಡಿದಾಗ ಗಿಡ ನೆಟ್ಟ ತಕ್ಷಣವೇ ಅದಕ್ಕೆ ನೀರು ಒದಗಿಸಲಿಕ್ಕೆ ಆಗ್ತದೆ, ಮತ್ತೆ ನಂತರದ ದಿನಗಳಲ್ಲಿ ಅದಕ್ಕೆ ಬೇಡಿಕೆಗೆ ಸರಿಯಾಗಿ ನೀರನ್ನು ಒದಗಿಸಿದ್ರೆ ಅಡಿಕೆ ಸಸಿಗಳು ಕೂಡ ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಸಣ್ಣ ಸಸಿಗಳಿಗೆ ನಾವು ನೀರನ್ನು ಒದಗಿಸುವ ಸಂದರ್ಭದಲ್ಲಿ ಗಿಡದಿಂದ 1 ಅಡಿ ದೂರದಲ್ಲಿ ನಳಿಕೆಗಳನ್ನು ಹಾಕಬೇಕಂತ ಹೇಳುತ್ತೇವೆ. ಸಾಮಾನ್ಯವಾಗಿ ಅಡಿಕೆಯಲ್ಲಿ 2 ನಳಿಕೆಗಳನ್ನು ಬಳಕೆ ಮಾಡಬೇಕು. ಸಣ್ಣ ಸಸಿಗಳಲ್ಲಿ 30 ಸೆಂಟಿಮೀಟರ್ ಅಥವಾ 1 ಅಡಿ ದೂರದಲ್ಲಿ ಅದನ್ನು ಬಳಕೆ ಮಾಡಬಹುದು. 8 ಲೀಟರ್ 1 ಗಂಟೆಗೆ ನೀರನ್ನು ಹೊರಸೂಸುವಂತಹ ಸಾಮರ್ಥ್ಯದ ಅಂದ್ರೆ 8 ಲೀಟರ್ ಪರ್ ಅವರ್ ಸಾಮರ್ಥ್ಯದ ನಳಿಕೆಗಳನ್ನ ಅಥವಾ ಡ್ರಿಪ್ಪರ್ ಗಳನ್ನ ನಾವು ಬಳಕೆ ಮಾಡಬೇಕು. ಅದನ್ನ ಹಾಕುವ ದೂರ ಎಷ್ಟು ಅಂತ ಹೇಳಿದ್ರೆ 1 ಅಡಿ ದೂರದಲ್ಲಿ ಅಂದ್ರೆ ಸಣ್ಣ ಸಸಿಗಳಲ್ಲಿ. ದೊಡ್ಡ ಮರಗಳಲ್ಲಿ ಅಂತ ಹೇಳಿದ್ರೆ ಅದು 1.5 ದೂರಕ್ಕೆ ಹೋಗ್ಬೇಕಂತ ಹೇಳಿ. ಯಾಕಂತ ಹೇಳಿದ್ರೆ ದೊಡ್ಡ ಮರಗಳಲ್ಲಿ ನೀರನ್ನ ಮತ್ತು ಬೇರನ್ನ ಹೀರಿಕೊಳ್ಳುವಂತಹ ಸಣ್ಣ ಗಾತ್ರದ ಬೇರುಗಳು ಅಂದ್ರೆ ಫೈನರ್ ರೂಟ್ಸ್ ಅಥವಾ ನ್ಯೂಟ್ರಿಯಂಟ್ ಅಂಡ್ ವಾಟರ್ ಅಬ್ಸಾರ್ಬಿಂಗ್ ರೂಟ್ಸ್ ಅಥವಾ ಪೋಷಕಾಂಶ ಮತ್ತು ನೀರನ್ನ ಹೀರಿಕೊಳ್ಳುವಂತಹ ಬೇರುಗಳು ಆ ಜಾಗದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರುವ ಕಾರಣದಿಂದಾಗಿ ಆ ಭಾಗಕ್ಕೆ ನಾವು ನೀರನ್ನ ಮತ್ತು ಜೊತೆಗೆ ಪೋಷಕಾಂಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವುಗಳ ಬಳಕೆ ಹೆಚ್ಚಾಗಿ ನಮಗೆ ಹೆಚ್ಚಿನ ಒಂದು ಇಳುವರಿಯನ್ನ ಪಡೆಯಲಿಕ್ಕೆ ಖಂಡಿತ ಕೂಡ ಸಾಧ್ಯತೆ ಇದೆ. ಹಾಗಾಗಿ ನಳಿಕೆಗಳನ್ನ ಹಾಕುವಂತದ್ದು ಕೂಡ ಬಹಳ ಮುಖ್ಯ ಆಗ್ತದೆ. ಹೀಗೆ ನಾನು ಈಗ ಹೇಳಿದೆ, ಈಗ ಸಣ್ಣ ಸಸಿಗಳಲ್ಲಿ ಅಂದ್ರೆ 30 ಸೆಂಟಿಮೀಟರ್ ದೂರ, ದೊಡ್ಡ ಮರ ಅಂತ ಹೇಳಿದ್ರೆ 1.5 ಅಡಿ ದೂರ ಅಂತ ಹೇಳಿ. ಹಾಗಾದ್ರೆ ಅದನ್ನು ಪದೇ ಪದೇ ಬದಲಾಯಿಸಿಕೊಳ್ಳಿಕ್ಕೆ ಆಗ್ತದ? ಆಗುದಿಲ್ಲ. ಹಾಗಾಗಿ ನಾವು ಎಂತ ಮಾಡೋದು ಅಂತ ಹೇಳಿದ್ರೆ, ಸಣ್ಣ ಸಸಿಗಳಲ್ಲಿ ನಾವು 1.5 ದೂರದಲ್ಲಿ ನಳಿಕೆಗಳನ್ನು ಹಾಕಬಹುದು. ಅದಕ್ಕೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ 4 mm ಗಾತ್ರದ ಮೈಕ್ರೋ ಟ್ಯೂಬ್ ಗಳನ್ನು ಜೋಡಣೆ ಮಾಡಿ ಈ ಸಸಿಗಳ ಬುಡಕ್ಕೆ ಹಿಡಿಬಹುದು. ಈವಾಗ ಏನಾಗ್ತದೆ ಹೇಳಿ, ಮರ ಬೆಳೀತಾ ಬೆಳೀತಾ ಬೆಳೀತಾ ಬೇರುಗಳು ಕೂಡ ಆ ದೂರ ಹೆಚ್ಚಾದ ಹಾಗೆ ನೀರಿನ ಸಮಸ್ಯೆ ಏನು ಆಗುವುದಿಲ್ಲ. ಇಲ್ಲಾಂತ ಹೇಳಿದ್ರೆ ಸಸ್ಯಕ್ಕೆ ಹತ್ತಿರವಾಗಿ ನಾನು ನಳಿಕೆಗಳನ್ನು ಹಾಕಿದ ಸಂದರ್ಭದಲ್ಲಿ ಮರ ಬೆಳೆದ ಹಾಗೆ ನೀರು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಅಂದ್ರೆ ಆ ಸರಿಯಾದ ಜಾಗದಲ್ಲಿ ಬೀಳುವುದಿಲ್ಲ. ಕಾಂಡದ ಹತ್ತಿರವೇ ಬೀಳುತ್ತದೆ, ಬೇರುಗಳು ಇರುವ ಜಾಗದಲ್ಲಿ ಬೀಳುವುದಿಲ್ಲ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿಯೇ ಕೂಡ ನಾವು ದೂರದಲ್ಲಿ ನಳಿಕೆಗಳನ್ನು ಹಾಕಿಕೊಂಡು 4 mm ಗಾತ್ರದ ಮೈಕ್ರೋಟ್ಯೂಬ್ಗಳನ್ನು ಬಳಕೆ ಮಾಡಿ ಬುಡಕ್ಕೆ ನೀರು ಹಾಕುವುದನ್ನು ಕೂಡ ನಾವು ಮಾಡಿಕೊಳ್ಬಹುದು. ಇನ್ನೊಂದು ಅನುಕೂಲತೆ ಅಂತಂದ್ರೆ, ಬಹುಶಃ ಈ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದಂತಹ ಸಂದರ್ಭದಲ್ಲಿ ದ್ರವ ರೂಪದಲ್ಲಿ ರಸಗೊಬ್ಬರವನ್ನು ಕೂಡ ಕೊಡಬಹುದು ಅಂತ. ಈ ಬಗ್ಗೆ ಖಂಡಿತ ಕೂಡ ಇದೊಂದು ಬಹಳ ಮುಖ್ಯವಾದಂತಹ ವಿಚಾರ. ಸಾಮಾನ್ಯ ಪದ್ಧತಿಯಲ್ಲಿ ನಾವು ಗೊಬ್ಬರಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಸಾವಯವ ಇರಬಹುದು, ರಸಗೊಬ್ಬರ ಕೊಡುವಂತಹ ಸಂದರ್ಭಗಳು ಇರಬಹುದು, ನೀರಾವರಿ ಪದ್ಧತಿಯಲ್ಲಿ ಕೊಡುವಂತದ್ದು ಬಹಳ ಸುಲಭ. ಯಾಕಂತ ಹೇಳಿದ್ರೆ ನಮಗೆ ಬೇಕಾದ ಸಮಯದಲ್ಲಿ ನೀರನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ, ಮತ್ತೆ ಕೊಟ್ಟಂತಹ ಗೊಬ್ಬರ ಕೂಡ ಚೆನ್ನಾಗಿ ಮರಗಳಿಗೆ ಸಿಗುವಂತಹ ಚಾನ್ಸಸ್ ಜಾಸ್ತಿ. ಯಾಕಂತ ಹೇಳಿದ್ರೆ ಇಡೀ ನಮ್ಮ ತೋಟವೇ ಒದ್ದೆಯಾಗುವ ಕಾರಣ ಪೋಷಕಾಂಶಗಳು ಬೇಗನೆ ಮರಗಳಿಗೆ ಸಿಗ್ತವೆ. ಆದ್ರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಒಂದು ಅನಾನುಕೂಲ ಏನಂತ ಹೇಳಿದ್ರೆ, ಎಲ್ಲಾ ಸಂದರ್ಭಗಳಲ್ಲಿ ನಮಗೆ ಬೇಕಾದ ಸಮಯದಲ್ಲಿ ನಾವು ಪೋಷಕಾಂಶ ಕೊಡ್ಲಿಕ್ಕಾಗುದಿಲ್ಲ. ಮಳೆಯನ್ನ ನಾವು ಆಶ್ರಯಿಸಬೇಕಾಗ್ತದೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಮೇ ಜೂನ್ ತಿಂಗಳಲ್ಲಿ ಕೊಡುವಂತಹ ಒಂದು ಅನಿವಾರ್ಯತೆ ಅಲ್ಲಿ ಬೀಳ್ತದೆ. ಕೆಲವು ಸಂದರ್ಭದಲ್ಲಿ ಕೃಷಿಕರು ಈ ನಳಿಕೆಯಿಂದ ನೀರು ಬೀಳುವಂತಹ ಜಾಗಕ್ಕೆ ಸಣ್ಣ ತೂತು ಮಾಡಿ ಅಲ್ಲಿ ಗೊಬ್ಬರ ಕೊಡುವಂತದ್ದು ಕೂಡ ಮಾಡ್ತಾರೆ. ಆದ್ರೂ ಕೂಡ ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ಅದು ಸ್ವಲ್ಪ ಲೆಬೋರಿಯಸ್ ಅಥವಾ ಕೃಷಿ ಕಾರ್ಮಿಕರನ್ನು ಅಪೇಕ್ಷಿಸುವಂತಹ ಕಾರ್ಯ ಅಂತ ಹೇಳಬಹುದು ನಾವು. ಇವೆಲ್ಲ ವಿಚಾರಗಳನ್ನು ನಾವು ಗಮನಿಸಿದ್ರೆ ನಮಗೆ ಹನಿ ನೀರಾವರಿ ಪದ್ಧತಿ ಅಂತ ಹೇಳಿದ್ರೆ ಹನಿ ನೀರಾವರಿಯೊಂದಿಗೆ ಪೋಷಕಾಂಶಗಳನ್ನು ಕೊಡುವಂತಹ ವಿಧಾನ ಅತ್ಯಂತ ಸೂಕ್ತವಾದಂತಹ ವಿಧಾನ ಅಂತ ಹೇಳಬಹುದು. ಯಾಕೆ ವಿಧಾನ ಈ ಒಳ್ಳೆಯ ವಿಧಾನ ಅಂತ ಹೇಳಿದ್ರೆ, ನಾನು ಆಗ ಹೇಳಿದ ಹಾಗೆ ಸೂಕ್ಷ್ಮ ಬೇರುಗಳು ಇರುವಂತಹ ಜಾಗದಲ್ಲಿ ಪೋಷಕಾಂಶಗಳನ್ನು ಕೊಟ್ಟಾಗ ಅವುಗಳ ಬಳಕೆ ಹೆಚ್ಚಾಗ್ತದೆ. ಮತ್ತೆ ನಾವು ಈ ಪದ್ಧತಿಯಲ್ಲಿ ಕಂತು ಕಂತಲ್ಲಿ ಕೊಡ್ಲಿಕ್ಕಾಗ್ತದೆ. ಈಗ ಸಾಮಾನ್ಯವಾಗಿ ನಾವು ಬುಡಕ್ಕೆ ಹಾಕುವ ಸಂದರ್ಭದಲ್ಲಿ ಎರಡು ಕಂತಲ್ಲಿ ಕೊಡ್ಬೇಕಂತ ಹೇಳ್ತೇವೆ. ಅಂದ್ರೆ ಹೆಚ್ಚು ಕಂತಲ್ಲಿ ಕೊಡ್ಬೇಕಂತ ಸಂದರ್ಭ ಬಂದ್ರೆ ನಮ್ಮ ಕೃಷಿ ಕಾರ್ಮಿಕರ ಅಪೇಕ್ಷೆ ಹೆಚ್ಚಾಗ್ತದೆ, ಇದು ನಮಗೆ ಕಷ್ಟ ಆಗ್ತದೆ. ಆದ್ರೆ ಹನಿ ರಾಸಾವರಿ ಪದ್ಧತಿಯಲ್ಲಿ ಹೆಚ್ಚು ಹೆಚ್ಚು ಕಂತುಗಳಲ್ಲಿ ಕೊಟ್ಟಾಗ ಏನಂತ ಹೇಳಿದ್ರೆ, ಅದಕ್ಕೆ ಡಿಸೆಂಬರ್ ನಿಂದ ಮೇ ತಿಂಗಳವರೆಗೆ ಸಮಯದಲ್ಲಿ ಪೋಷಕಾಂಶಗಳು ಲಭ್ಯತೆ ಆಗ್ತದೆ. ಪೋಷಕಾಂಶಗಳು ಕೊಡುವಂತ ಹೆಚ್ಚು ಸೂಕ್ತ ಯಾಕಂತ ಹೇಳಿದ್ರೆ, ಡಿಸೆಂಬರ್ ತಿಂಗಳಲ್ಲಿ ಅಡಿಕೆ ಹಿಂಗಾರ ಬಿಡ್ತದೆ ಅಂತ ಹೇಳಿದ್ರೆ ಹೂ ಬಿಡುವಂತಹ ಸಮಯ ಇರಬಹುದು, ನಂತರ ಬರುವಂತಹ ಕಾಯಿ ಕಟ್ಟುವಂತಹ ಸಮಯ ಇರಬಹುದು, ಮತ್ತೆ ಕಾಯಿಯ ಬೆಳವಣಿಗೆ ಇದು ಆಗುವಂತದ್ದು ಡಿಸೆಂಬರ್ ನಿಂದ ಮೇ ತಿಂಗಳವರೆಗೆ. ಈ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನ ದ್ರವ ರೂಪದಲ್ಲಿ ನೇರವಾಗಿ ಸೂಕ್ಷ್ಮ ಬೇರುಗಳಂತಹ ಜಾಗಕ್ಕೆ ಕೊಟ್ಟಾಗ ಅವುಗಳು ಲಭ್ಯತೆ ಹೆಚ್ಚಾಗ್ತದೆ, ಮತ್ತೆ ಅದರ ಪರಿಣಾಮ ಅಡಿಕೆಯ ಇಳುವರಿ ಮೇಲೆ ಹೆಚ್ಚಾಗ್ತದೆ. ಅಂದ್ರೆ ಶಾರೀರಿಕ ಬೆಳವಣಿಗೆಗೆ ಮತ್ತೆ ಅನುತ್ಪಾದಕ ಬೆಳವಣಿಗೆ ಎರಡಕ್ಕೂ ಕೂಡ ಹೆಚ್ಚು ಪ್ರಯೋಜನವನ್ನ ಈ ವಿಧಾನದಲ್ಲಿ ನಾವು ಪಡೆಯಬಹುದು. ಒಂದು ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ನೀರನ್ನ ನಾವು ಕೇವಲ ಒಂದು ಒಳಸುರಿ ಅಂತ ನಾವು ಗಮನಿಸುವಂತದ್ದಲ್ಲ, ಇದೊಂದು ಪೋಷಕಾಂಶದ ಮೂಲ ಕೂಡ. ಸಾಕಷ್ಟು ಲವಣಾಂಶಗಳು ಕೂಡ ಈ ನೀರಿನಲ್ಲಿ ಇರ್ತವೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಲೀಟರ್ ನೀರಿನಲ್ಲಿ ಸುಮಾರು 30-40 ಮಿಲಿಗ್ರಾಂನಷ್ಟು ಲವಣಾಂಶ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಕ್ಯಾಲ್ಸಿಯಂ ಅಂಶ ಇದೆ, ಸುಮಾರು 7.5 ಮಿಲಿಗ್ರಾಂನಷ್ಟು ಮೆಗ್ನೀಷಿಯಂ ಇದೆ, 3-9 ಗ್ರಾಂನಷ್ಟು ಪೊಟ್ಯಾಸಿಯಂ ಇದೆ, 15-20 ಮಿಲಿಗ್ರಾಂನಷ್ಟು ನೈಟ್ರೇಟ್ ಸಾರಜನಕ ಇದೆ. ಇದರ ಅರ್ಥ ಏನಂತ ಹೇಳಿದ್ರೆ, ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳು ಕೂಡ ನೀರಿನಲ್ಲಿ ಜೊತೆಗೆ ಹೋಗ್ತವೆ ಅಂತ ಹೇಳಿ. ಇದು ಒಂದು ಉದಾಹರಣೆ ಕೊಡಬೇಕಂತ ಹೇಳಿದ್ರೆ, ನಾನು ಆಗ ಹೇಳಿದ ಹಾಗೆ ಒಂದು ಲೀಟರ್ ನೀರಿನಲ್ಲಿ 30-40 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರುವಂತಹ ಈ ವಿಚಾರದಲ್ಲಿ, ಒಂದು ಮರಕ್ಕೆ ನಾವು 16-20 ಲೀಟರ್ ನೀರನ್ನು ಕೊಟ್ಟ ಪಕ್ಷದಲ್ಲಿ ಒಂದು ವರ್ಷಕ್ಕೆ 150-160 ದಿನ ನಾವು ನೀರು ಕೊಟ್ಟಾಗ ಸರಿಸುಮಾರು 95-100 ಗ್ರಾಂನಷ್ಟು ಕ್ಯಾಲ್ಸಿಯಂ ಮರಕ್ಕೆ ಒದಗಿಸುತ್ತದೆ. ಇದು ಒಂದು ಪೋಷಕಾಂಶದ ಮೂಲವಾಗಿ ಕೂಡ ಕೆಲಸ ಮಾಡುತ್ತದೆ. ಇದು ಕೂಡ ಬಹಳ ಮುಖ್ಯವಾದಂತಹ ವಿಚಾರ. ಈ ರಸಾವರಿ ಪದ್ಧತಿಯಲ್ಲಿ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಏನಂತ ಹೇಳಿದ್ರೆ, ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳನ್ನು ಮಾತ್ರ ರಸಾವರಿ ಪದ್ಧತಿಯಲ್ಲಿ ನೀಡಲಿಕ್ಕೆ ಸಾಧ್ಯತೆ ಇದೆ. ನೀರಿನಲ್ಲಿ ಕರಗದಂತಹ ಗೊಬ್ಬರಗಳಾದಂತಹ ರಾಕ್ ಫಾಸ್ಫೇಟ್ ಇರಬಹುದು ಅಥವಾ ಇನ್ನಿತರ ಸಂಕೀರ್ಣ ಗೊಬ್ಬರಗಳಿರಬಹುದು, ಇವುಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಇನ್ನಿತರ ನೀರಿನಲ್ಲಿ 100% ಕರಗದ ಗೊಬ್ಬರಗಳಿರಬಹುದು, ಅಂತಹ ಯೂರಿಯಾ ಇರಬಹುದು, ಮ್ಯೂರೇಟ್ ಪೊಟ್ಯಾಶ್ ಇರಬಹುದು, ಅಥವಾ ಪೊಟ್ಯಾಶಿಯಂ ನೈಟ್ರೇಟ್ ಇರಬಹುದು, ಪೊಟ್ಯಾಶಿಯಂ ಫಾಸ್ಫೇಟ್, 19-ಆಲ್, ಇವುಗಳನ್ನ ಬಹಳ ಸುಲಭವಾಗಿ ನಾವು ಅಡಿಕೆ ಮರಗಳಿಗೆ ಹನಿ ರಸಾವರ ಪದ್ಧತಿ ಮುಖಾಂತರ ಕೊಡಲಿಕ್ಕೆ ಸಾಧ್ಯತೆ ಇದೆ. ಪೋಷಕಾಂಶ ಮೂಲಗಳ ಬಗ್ಗೆ ಮಾತಾಡುವಾಗ ರಂಜಕದ ಮೂಲ ಅನ್ನುವಂಥದ್ದು ಬಹಳ ನಾವು ಗಣನೆಗೆ ತಗೊಳ್ಬೇಕಂತಹ ವಿಚಾರ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಗೊಬ್ಬರಗಳು ನೀರಲ್ಲಿ ಕರಗುವುದು ಸಾಮಾನ್ಯ. ನಮಗೆ ಲಭ್ಯ ಹೆಚ್ಚಿರುವಂತಹ ಡಿಎಪಿ ಅಂತ ಹೇಳಬಹುದು. ಡಿಎಪಿ 90% ನೀರಲ್ಲಿ ಕರಗ್ತದೆ, 10% ಕರಗುವುದಿಲ್ಲ. ಹಾಗಾಗಿ ಇದನ್ನು ಬಳಕೆ ಮಾಡಬಹುದು. ಬಳಕೆ ಮಾಡುವುದಕ್ಕಿಂತ ಮುಂಚಿತವಾಗಿ ಅದನ್ನ ಸೋಸುವಂತದ್ದು ಕೂಡ ಬಹಳ ಮುಖ್ಯ. ಸಾಮಾನ್ಯವಾಗಿ ನಾವು ಡಿಎಪಿ ಗೊಬ್ಬರವನ್ನು ಬಳಸುವ ಸಂದರ್ಭದಲ್ಲಿ ಹಿಂದಿನ ದಿವಸವೇ ಹೇಗೆ ನಾವು ಮೈಲ್ತುತನ ಕರಗಿಸ್ತೀವ, ಅದೇ ರೀತಿ ಡಿಎಪಿ ಗೊಬ್ಬರವನ್ನು ಕರಗಿಸಿ ಮಾರನೇ ದಿನ ಅದನ್ನು ಶೋಧಿಸಿ ನೆಕ್ಸ್ಟ್ ಅದನ್ನ ಬಳಕೆ ಮಾಡುವಂತದ್ದು ಸರಿಯಾದ ಕ್ರಮ. ಇತ್ತೀಚಿನ ದಿನಗಳಲ್ಲಿ ನಮಗೆ ಲಭ್ಯತೆ ಇರುವಂತಹ ಈ ರೆಡ್ ಪೊಟ್ಯಾಶ್ ಇರಬಹುದು, ಮ್ಯೂರೇಟ್ ಪೊಟ್ಯಾಶ್ ಏನಿದೆ ಅದು ನಿಮಗೆ ಕೆಂಪು ಬಣ್ಣದಲ್ಲಿರ್ತದೆ. ಅದು ನಿಮಗೆ ನೀರಿನಲ್ಲಿ ಕರಗಿದ್ದು ಕೂಡ ಒಂದು ರೀತಿಯ ಅದರಲ್ಲಿ ಕಲ್ಮಶ ಇರ್ತದೆ, ಅಂದ್ರೆ ಕೆಂಪು ಬಣ್ಣದ ಒಂದು ಪದಾರ್ಥ ಇರ್ತದೆ. ಹಾಗಾಗಿ ಇದನ್ನು ನೇರವಾಗಿ ನಾವು ಬಳಸಿದ ಸಂದರ್ಭದಲ್ಲಿ ಈ ದ್ರವ ಹೋಗಿ ಈ ಪದಾರ್ಥ ಹೋಗಿ ಶೋಷಕದಲ್ಲಿ ಹೋಗಿ ನಿಲ್ಲುವಂತದಿರಬಹುದು, ಅದರ ಡ್ರಿಪ್ಪರ್ಗಳಲ್ಲಿ ಹೋಗಿ ನಿಲ್ಲುವಂತದ್ದು ಕೂಡ ನಾವು ಗಮನಿಸಿದ್ದೇವೆ. ಹಿಂದೆ ಈ ಲಭ್ಯ ಇರುವಂತಹ ಈ ವೈಟ್ ಪೊಟ್ಯಾಶ್ ಅಂತ ಹೇಳ್ತಿದ್ರು ಅದ್ರಲ್ಲಿ ಯಾವ್ದು ಸಮಸ್ಯೆ ಇರಲಿಲ್ಲ. ಆದ್ರೆ ಈಗ ಮಾರುಕಟ್ಟೆ ಲಭ್ಯ ಇರುವಂತಹ ಈ ರೆಡ್ ಪೊಟ್ಯಾಶ್ ಅಲ್ಲಿ ಈ ಒಂದು ವಸ್ತು ಇರುವ ಕಾರಣ ಅದನ್ನು ನೇರವಾಗಿ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನು ಕೂಡ ನಾವು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿರುವಂತಹ ಒಂದು ಬಟ್ಟೆಯ ಚೀಲ ಇರಬಹುದು ಅಥವಾ ನೈಲಾನ್ ಚೀಲಗಳಿರಬಹುದು, ಇದರಲ್ಲಿ ನಾವು ಈ ಮುರಟೆ ಪೊಟ್ಯಾಶ್ ಅನ್ನ ತುಂಬಿಸಿ ಹೇಗೆ ಮೈಲ್ತುತನ ನಾವು ಕರಗಿಸ್ತೀವೋ ಅದೇ ರೀತಿ ಕರಗಿಸಬೇಕು. ಕರಗಿಸಿದಾಗ ಕಲ್ಮಶಗಳು ಒಳಗೆ ಸೇರ್ಕೊಳ್ತವೆ, ಮತ್ತೆ ಈ ಅಂಟು ಪದಾರ್ಥ ಕೂಡ ಅದರಲ್ಲಿ ಸೇರ್ಕೊಳ್ತವೆ, ಮತ್ತೆ ನಿಧಾನವಾಗಿ ಅದನ್ನ ಹೊರಗೆ ತೆಗೆದು ನೀರನ್ನ ತುಂಬಿಸಿ ಪದರ ಮೇಲ್ಭಾಗದಲ್ಲಿ ತೇಲ್ಕೊಂಡಿರ್ತವೆ, ಅದನ್ನ ಹೊರಗೆ ತೆಗೆದು ನಂತರವಾಗಿ ನಾವು ಅದನ್ನ ಬಳಕೆ ಮಾಡಬಹುದು. ಈಗ ಲಭ್ಯವಿರುವಂತಹ ಯೂರಿಯಾದಲ್ಲಿ ಏನು ಸಮಸ್ಯೆಗಳಿಲ್ಲ, ನೀರಲ್ಲಿ ಚೆನ್ನಾಗಿ ಅದು ಕರಗ್ತದೆ. ಕೆಲವೊಂದು ಸಮಯದಲ್ಲಿ ಕಲ್ಮಶಗಳಿರಬಹುದು, ಇದನ್ನು ಕೂಡ ಬಳಸುವುದಕ್ಕೆ ಮುಂಚಿತವಾಗಿ ಶೋಧಿಸಿ ಬಳಸಿದ್ರೆ ಅಥವಾ ಫಿಲ್ಟರ್ ಮಾಡಿ ಬಳಸಿದ್ರೆ ಉತ್ತಮ. ಇದು ನಮಗೆ ಸುಲಭ ರೀತಿಯಲ್ಲಿ ರಸಗೊಬ್ಬರ ಕೊಡುವಂತಹ ವಿಧಾನ ಅಂತ ಹೇಳಿದ್ರೆ, ಯೂರಿಯಾ, ಡಿಎಪಿ, ಮ್ಯೂರೇಟ್ ಪೊಟ್ಯಾಷ್ ಈ ಮೂರು ಗೊಬ್ಬರಗಳನ್ನು ಬಳಸಿ ನಾವು ರಸಾವರಿ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಇದರಲ್ಲಿ ಅನುಕೂಲ ಏನಂತ ಹೇಳಿದ್ರೆ ಖರ್ಚು ಕಡಿಮೆ. ಈ ಪದ್ಧತಿಯಲ್ಲಿ ನಮಗೆ ಸುಮಾರು 7-10 ರೂಪಾಯಿ ಅಷ್ಟೇ ಒಂದು ಮರಕ್ಕೆ ಖರ್ಚು ಬೀಳುವಂತದ್ದು. ಮತ್ತೆ ಈ ಸಾಮಗ್ರಿಗಳು ಅಂದ್ರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತದ್ದು, ಹಾಗಾಗಿ ಇದರ ಲಭ್ಯತೆ ಕೂಡ ಸುಲಭ. ಇದು ಇದರ ಪ್ರಮುಖವಾದಂತಹ ಒಂದು ಅನುಕೂಲ. ಅನಾನುಕೂಲ ನಾನು ಆಗ ಹೇಳಿದ ಹಾಗೆ ಕರಗುವುದು ಸ್ವಲ್ಪ ಕಷ್ಟ ಮತ್ತು ಕಲ್ಮಶಗಳು ಹೆಚ್ಚು, ಹಾಗಾಗಿ ಬಳಸುವಾಗ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಆದ್ರೆ ಹೋಗ್ತಾ ಹೋಗ್ತಾ ಅದನ್ನು ನಮಗೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ, ಅನುಭವ ಬಂದ ಹಾಗೆ ನಾವು ಅದನ್ನ ತೊಂದರೆಗಳನ್ನು ಕೂಡ ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ದ್ರವ ರೂಪದಲ್ಲಿ ರಾಸಾಯನಿಕ ಗೊಬ್ಬರ ಅಲ್ಲದೆ ಸಾವಯವ ರೀತಿಯಲ್ಲಿಯೂ ಕೂಡ ಕೊಡುವುದಕ್ಕೆ ಅವಕಾಶ ಉಂಟು? ಈಗ ಬಯೋಡೈಜೆಸ್ಟ್ ಅಂತ ಬಳಕೆ ಮಾಡುವುದಿದೆ, ಅಥವಾ ಬೇವಿನ ಎಣ್ಣೆ ಅಂತ ಇಂಥದನ್ನ ಬಳಕೆ ಮಾಡುವಂತದ್ದಿದೆ, ಅಥವಾ ಗೋಮೂತ್ರವನ್ನ ಬಳಕೆ ಮಾಡಿಕೊಂಡು ಜೀವಾಮೃತ ಮಾಡುವಂತವರು ಇರ್ತಾರೆ, ಇದನ್ನು ಕೂಡ ಈ ಒಂದು ಹನಿ ನೀರಾವರಿಯಲ್ಲಿ ಕಳಿಸಲಿಕ್ಕೆ ಸಾಧ್ಯ ಉಂಟಾ? ಉತ್ತಮವಾದ ಪ್ರಶ್ನೆ. ಖಂಡಿತವೂ ಕೂಡ ಸಾಧ್ಯತೆ ಇದೆ. ಇದರಲ್ಲಿ ಒಂದೇ ವಿಚಾರ ಏನಂತ ಹೇಳಿದ್ರೆ, ಮುಂಚಿತವಾಗಿ ನಾವು ಅದನ್ನ ಶೋಧಿಸಬೇಕಷ್ಟೇ. ಫಿಲ್ಟರ್ ಮಾಡುವಂತದ್ದು ಮಾತ್ರ ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಎರೆ ದ್ರವ್ಯ ಇರಬಹುದು, ಜೀವಾಮೃತ ಇರಬಹುದು, ಅಥವಾ ನೀವು ಹೇಳಿದ ಹಾಗೆ ಬಯೋಡೈಜೆಸ್ಟ್, ಇವುಗಳೆಲ್ಲವನ್ನು ಕೂಡ ನಾವು ಡ್ರಿಪ್ ಮುಖಾಂತರ ಕೂಡ ನಾವು ಕೊಡಲಿಕ್ಕೆ ಸಾಧ್ಯತೆಗಳಿವೆ. ಹೀಗಾಗಿ ನಾವು ಕೊಟ್ಟಂತಹ ನೀರು ಬಿದ್ದಂತಹ ಜಾಗದಲ್ಲಿ ಕೂಡ ಜೈವಿಕ ಕ್ರಿಯೆಗಳು ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಇದು ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ವಿಧಾನ. ನಾವು ಕೂಡ ಎರೆ ದ್ರವ್ಯವನ್ನ ಡ್ರಿಪ್ ಮುಖಾಂತರ ರಸವಾರೆ ಪದ್ಧತಿ ಮುಖಾಂತರ ಕೊಟ್ಟಂತಹ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ನಾವು ಕೂಡ ನಮ್ಮ ಸಂಶೋಧನೆ ಕೂಡ ಕಂಡುಕೊಂಡಿದ್ದೇವೆ. ಹಾಗಾಗಿ ಸಾವಯವ ಗೊಬ್ಬರಗಳನ್ನು ಕೂಡ ನಾವು ಡ್ರಿಪ್ ಮುಖಾಂತರ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅದರೊಂದಿಗೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ದ್ರವ ರೂಪದ ಸೂಕ್ಷ್ಮಣಜೀವಿಗಳು ಇರಬಹುದು, ಅವುಗಳನ್ನು ಕೂಡ ನಾವು ಈ ಹನಿ ನೀರಾವರಿ ಪದ್ಧತಿಗಳಲ್ಲಿ ಸುಲಭವಾಗಿ ನಾವು ಅಡಿಕೆ ಮರಗಳಿಗೆ ಕೊಡಲಿಕ್ಕೆ ಸಾಧ್ಯತೆಗಳಿವೆ. ಈಗ ನಾವು ನೇರವಾಗಿ ರಸಗೊಬ್ಬರವನ್ನು ಬಳಕೆ ಮಾಡುದಿದ್ರೆ 100-140 ಅಂತ ಹೇಳ್ತೀವಿ, ಎನ್ಪಿಕೆ ಪ್ರತಿ ಗಿಡಕ್ಕೆ ಕೊಡಬೇಕು ವಾರ್ಷಿಕವಾಗಿ ಅಂತ ಹೇಳಿ, ಇಷ್ಟು ಗ್ರಾಮ್ನಷ್ಟು. ಈ ರಸಾವರಿ ವಿಧಾನದಲ್ಲಿ ಕೊಡುವುದಿದ್ರೆ ಅದೇ ಪ್ರಮಾಣ ಇರ್ತದೆ ಅಥವಾ ಹೆಚ್ಚು ಕಮ್ಮಿ ಆಗ್ತದೆ? ರಸಾವರಿ ಪದ್ಧತಿಯ ಒಂದು ಬಹುದೊಡ್ಡ ಅನುಕೂಲ ಏನಂತ ಹೇಳಿದ್ರೆ, ಕಡಿಮೆ ಪೋಷಕಾಂಶದಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯವಿರುವಂತದ್ದು. ಸಾಮಾನ್ಯವಾಗಿ ನಮಗೆ ಅಡಿಕೆಗೆ ಬೇಕಾದಂತಹ ಶಿಫಾರಸು ಮಾಡಿರುವ ಪ್ರಮಾಣ 100-140, 100-140, ಇದರ ಶೇಕಡ 75% ಪ್ರಮಾಣದಲ್ಲಿ ನಾವು ಬಳಸಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಅದರರ್ಥ ಶೇಕಡ 25% ರಸಗೊಬ್ಬರದ ಪ್ರಮಾಣವನ್ನ ನಾವು ಕಡಿಮೆ ಬಳಕೆ ಮಾಡಿ 11% ನಷ್ಟು ಹೆಚ್ಚಿನ ಇಳುವರಿಯನ್ನ ಪಡೆಯಲಿಕ್ಕೆ ನಮಗೆ ಹನಿ ರಸಾವರಿ ಪದ್ಧತಿಯಲ್ಲಿ ಖಂಡಿತವೂ ಕೂಡ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನಾವು ಹೇಳುವಂತದ್ದು, ಡಿಸೆಂಬರ್ನಿಂದ ಮೇ ತಿಂಗಳವರೆಗೆ 10 ದಿನ ಅಥವಾ 20 ದಿನದ ಅಂತರದಲ್ಲಿ ನಾವು ಈ ರಸಗೊಬ್ಬರಗಳನ್ನ ರಸಾವರಿ ಮುಖಾಂತರ ನೀಡಬಹುದು. ಇದಕ್ಕೆ ಸಾಮಾನ್ಯವಾಗಿ ನಾವು ಯೂರಿಯಾ, ಡಿಎಪಿ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ಬಳಕೆ ಮಾಡಬಹುದು. ಯೂರಿಯಾ 1 ವರ್ಷಕ್ಕೆ 1 ಮರಕ್ಕೆ ಬೇಕಾದ ಪ್ರಮಾಣ 136 ಗ್ರಾಂ, ಡಿಎಪಿ 65 ಗ್ರಾಂ, ಪೊಟ್ಯಾಷ್ 175 ಗ್ರಾಂ. ಇದನ್ನ ನಾವು 10 ದಿನದ ಕಂತಲ್ಲಿ ಕೊಟ್ಟರೆ ಒಂದು ಸಲ 7.5 ಗ್ರಾಂ ನಷ್ಟು ಯೂರಿಯಾ ಬೇಕಾಗ್ತದೆ, 3.6 ಗ್ರಾಂ ನಷ್ಟು ಡಿಎಪಿ ಬೇಕಾಗ್ತದೆ, 9.7 ಗ್ರಾಂ ನಷ್ಟು ಪೊಟ್ಯಾಷ್ ಬೇಕಾಗ್ತದೆ. 20 ದಿನಕ್ಕೊಮ್ಮೆ ಕೊಟ್ಟರೆ 15 ಗ್ರಾಂ ನಷ್ಟು ಯೂರಿಯಾ ಬೇಕಾಗ್ತದೆ, 7.2 ಗ್ರಾಂ ನಷ್ಟು ಡಿಎಪಿ ಮತ್ತೆ 19.4 ಗ್ರಾಂ ನಷ್ಟು ಪೊಟ್ಯಾಷ್ ಅನ್ನು ಪ್ರತಿ ಮರಕ್ಕೆ ನಾವು ಕೊಡಬೇಕಾಗ್ತದೆ. ಈ ಕೊಡುವಂತಹ ಸಮಯ ನಾನು ಹಾಗೆ ಹೇಳಿದಾಗೆ ಡಿಸೆಂಬರ್ನ ಮೇ ತಿಂಗಳವರೆಗೆ 10 ಅಥವಾ 20 ದಿನಗಳ ಅಂತರಲ್ಲಿ ಕೊಡುವಂತದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ವಿಚಾರ ಅಂತ ಹೇಳಿದ್ರೆ, ಕೊಡುವಂತಹ ಪದ್ಧತಿಗಳು ಕೂಡ ಬೇರೆ ಬೇರೆ ರೀತಿ ಇದೆ. ಅವುಗಳಲ್ಲಿ ನಾವು ವೆಂಚೂರಿ ಪದ್ಧತಿ ಅಂತ ಅಥವಾ ಫರ್ಟಿಗೇಷನ್ ಟ್ಯಾಂಕ್ ಅಥವಾ ರಸಾವರಿಯ ಟ್ಯಾಂಕ್ ಅನ್ನ ಬಳಕೆ ಮಾಡುವಂತಿರಬಹುದು, ಪಂಪ್ ಅನ್ನು ಬಳಕೆ ಮಾಡುವಂತದಿರಬಹುದು, ಅಥವಾ ನಾವು ಬಳಸುವಂತಹ ನೀರಿನ ಟ್ಯಾಂಕಿನ ಮೇಲ್ಭಾಗದಲ್ಲಿ ಇರಿಸಿದಂತಹ ಇನ್ನೊಂದು ಸಣ್ಣ ಟ್ಯಾಂಕ್ ಅನ್ನ ಬಳಕೆ ಮಾಡುವಂತಿರಬಹುದು. ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಏನಿದೆ ಅದಕ್ಕಿಂತ ಮೇಲ್ಭಾಗದಲ್ಲಿ ಇನ್ನೊಂದು ಸಣ್ಣ ಟ್ಯಾಂಕ್ ಅನ್ನ ಬಳಕೆ ಮಾಡುವಂತದಿರಬಹುದು. ಯಾಕೆ ಈ ಬೇರೆ ಬೇರೆ ವಿಧಾನಗಳಿವೆ ಅಂತ ಹೇಳಿದ್ರೆ, ಪ್ರತಿಯೊಂದರಲ್ಲೂ ಕೂಡ ಒಂದು ಅನುಕೂಲ ಇದೆ, ಇನ್ನೊಂದು ಅನಾನುಕೂಲ ಇದೆ. ವೆಂಚೂರಿ ಸಾಮಾನ್ಯವಾಗಿ ಬಳಕೆ ಮಾಡುವಂತಹ ಒಂದು ವಿಧಾನ. ಇದರ ಅನುಕೂಲ ಅಂತ ಹೇಳಿದ್ರೆ, ನಮಗೆ ಬಹಳ ಸುಲಭವಾಗಿ ಸಣ್ಣ ತೋಟಗಳಿಗೆ ನಾವು ರಸಗೊಬ್ಬರಗಳನ್ನು ರಸಾವರಿ ಮುಖಾಂತರ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅಂತ ಹೇಳಿದ್ರೆ 250-300 ಮರಗಳಿರುವಂತಹ ತೋಟಗಳಲ್ಲಿ ಒಂದೇ ಸಲ ನಾವು ಕೊಡಬೇಕಂತ ಸಂದರ್ಭ ಇದ್ರೆ ಅದು ಅವುಗಳಲ್ಲಿ ವೆಂಚೂರಿ ಪದ್ಧತಿ ನಮಗೆ ಅತ್ಯಂತ ಸೂಕ್ತವಾದ ವಿಧಾನ. ಇದರ ಅನುಕೂಲ ಇನ್ನೊಂದು ಏನಂತ ಹೇಳಿದ್ರೆ, ಒಂದೇ ರೀತಿಯಲ್ಲಿ ಎಲ್ಲಾ ಮರಗಳು ಕೂಡ ಪೋಷಕಾಂಶ ಹೋಗ್ತದೆ. ನಾವು ಬಕೆಟ್ ನಲ್ಲಿ ಇರಿಸಿದಂತಹ ಅಥವಾ ಸಣ್ಣ ಟ್ಯಾಂಕ್ ನಲ್ಲಿ ಇರಿಸಿದಂತಹ ಪೋಷಕಾಂಶ ನಿಧಾನವಾಗಿ ಮುಖ್ಯ ಪೈಪ್ ನಲ್ಲಿರುವಂತಹ ನೀರಿನೊಂದಿಗೆ ಬೆರೆಯುವುದರಿಂದ ಒಂದೇ ಪ್ರಮಾಣದಲ್ಲಿ ಅದು ನೀರು ಮುಗಿಯುವವರೆಗೆ ಎಲ್ಲಾ ಮರಗಳಿಗೆ ಕೂಡ ಲಭ್ಯತೆ ಆಗ್ತದೆ. ಇದು ನಮ್ಮ ವೆಂಚೂರಿ ಪದ್ಧತಿಯ ಒಂದು ದೊಡ್ಡ ಅನುಕೂಲ. ಅದರ ಅನಾನುಕೂಲ ಏನಂತ ಹೇಳಿದ್ರೆ, ದೊಡ್ಡ ತೋಟಗಳಿಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನಲ್ಲಿ ಈಗ ಒಂದು 1,000 ಗಿಡ ಇದ್ರೆ, 1,200 ಗಿಡಗಳಿದ್ರೆ ಅಟ್ ಎ ಟೈಮ್ ನಾವು ರಸಗೊಬ್ಬರಗಳನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಅವಾಗ ಏನಾಗ್ತದೆ ಹೇಳಿದ್ರೆ, ಬೇರೆ ಬೇರೆ ಗೇಟ್ ಒಳಗಳನ್ನ ಅಳವಡಿಕೆ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು. ಇನ್ನೊಂದು ನಮಗೆ ಫರ್ಟಿಗೇಷನ್ ಟ್ಯಾಂಕ್ ಅಂತ, ಫರ್ಟಿಗೇಷನ್ ಟ್ಯಾಂಕ್ ಅಂತ ಹೇಳಿದ್ರೆ 90-95 ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಗಳು ಲಭ್ಯತೆ ಇರ್ತವೆ. ಹಿಂದೆ ಎಲ್ಲ ನಮಗೆ ಮೆಟಲ್ ಇತ್ತು, ಈಗ ಫೈಬರ್ದು ಕೂಡ ಲಭ್ಯತೆ ಇದೆ. ಇವುಗಳನ್ನ ಬಳಕೆ ಮಾಡಿಕೊಂಡು ಕೂಡ ರಸಗೊಬ್ಬರನ ಕೊಡ್ಲಿಕ್ಕೆ ಆಗುತ್ತೆ. ಶೋಧಿಸಿದ ಗೊಬ್ಬರಗಳನ್ನ ನೇರವಾಗಿ ಈ ಫರ್ಟಿಗೇಷನ್ ಟ್ಯಾಂಕ್ ಒಳಗೆ ಹಾಕಬೇಕು. ಅದು ನಿಧಾನವಾಗಿ ಮುಖ್ಯ ಪೈಪ್ನೊಂದಿಗೆ ಜೋಡಿಸಿದ ಪೈಪ್ನೊಂದಿಗೆ ಸೇರಿಕೊಂಡು ಹೋಗ್ತದೆ. ಇದರ ಒಂದು ಅನಾನುಕೂಲ ಏನಂತ ಹೇಳಿದ್ರೆ, ಮೊದಲು ಹೋದಂತಹ ಗೊಬ್ಬರದಲ್ಲಿ ರಸಗೊಬ್ಬರದ ಪ್ರಮಾಣ ಹೆಚ್ಚು, ಕೊನೆಯಲ್ಲಿ ಹೋಗುವಂತಹ ನೀರಲ್ಲಿ ಇದರ ಪ್ರಮಾಣ ಕಡಿಮೆ, ಗ್ರಾಜುವಲ್ ಆಗಿ ಪೋಷಕಾಂಶದ ಪ್ರಮಾಣ ನೀರಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಇದೊಂದು ಇದರ ಅನಾನುಕೂಲ. ಇನ್ನೊಂದು ಇದರ ಅನುಕೂಲ ಏನಂತ ಹೇಳಿದ್ರೆ, ಸುಮಾರು 1 ಎಕರೆ ಪ್ರದೇಶಕ್ಕೆ ಕೂಡ ಇದನ್ನ ಬಳಕೆ ಮಾಡಬಹುದು. ವೆಂಚೂರಿ ಸಣ್ಣ ತೋಟಕ್ಕಾದ್ರೆ ಮಧ್ಯಮ ತೋಟದಲ್ಲಿ ನಾವು ಫರ್ಟಿಗೇಷನ್ ಟ್ಯಾಂಕ್ ಗಳನ್ನು ಬಳಕೆ ಮಾಡಿಕೊಂಡು ರಸಗೊಬ್ಬರಗಳನ್ನ ಮರಗಳಿಗೆ ನೀಡಬಹುದು. ಇನ್ನು ಇನ್ನು ಇದರ ಇದಕ್ಕಿಂತ ಹೆಚ್ಚು ನಮಗೆ ಅನುಕೂಲಕರ ವಿಧಾನ ಯಾವ್ದಂತ ಹೇಳಿದ್ರೆ, ಓವರ್ಹೆಡ್ ಟ್ಯಾಂಕ್ ಮೇಲ್ಭಾಗದಲ್ಲಿ ಇರಿಸಿದಂತಹ ಒಂದು ಸಣ್ಣ ಟ್ಯಾಂಕ್. ಇದು ಬಹಳ ಅನುಕೂಲಕರ. ಈಗ ನಾವು ಕೂಡ ಮನೆಯಲ್ಲಿ ಮಾಡ್ತಿರುವಂತದ್ದು ಇದೇ ವಿಧಾನ. ಇದು ಯಾಕೆ ಅನುಕೂಲಕರ ಅಂತ ಹೇಳಿದ್ರೆ, ಇದಕ್ಕೆ ಯಾವುದೇ ನಿಮಗೆ ಖರ್ಚಿಲ್ಲ, ಸಣ್ಣ ಟ್ಯಾಂಕ್ ಬೇಕಷ್ಟೇ. ಹಳೆ ಟ್ಯಾಂಕ್ ಇದ್ರೂ ಕೂಡ ನಿಮಗೆ ಸಾಕಾಗ್ತದೆ, ಅದು ಹೊಸ ಟ್ಯಾಂಕೇ ಬೇಕಂತೇನಿಲ್ಲ. ಗ್ರಾವಿಟಿ ಮುಖಾಂತರ ಇದು ನಾವು ರಸಗೊಬ್ಬರ ಕೊಡುವಂತದ್ದು. ಏನ್ ಮಾಡ್ಬೇಕಂತ ಹೇಳಿದ್ರೆ, ಮೇಲಿರಿಸಿದಂತಹ ಸಣ್ಣ ಟ್ಯಾಂಕ್ ಒಂದು ಸಣ್ಣ ರಂಧ್ರ ಮಾಡಿಕೊಂಡು 12 mm ಡ್ರಿಪ್ ಲ್ಯಾಟರ್ ಗಳನ್ನ ಬಳಸಿ ಅದನ್ನ ನಾವು ಫಿಲ್ಟರ್ಗೆ ಮುಂಚಿತವಾಗಿ ಅದನ್ನ ಕನೆಕ್ಟ್ ಮಾಡಬೇಕು. ಅಂದ್ರೆ ಮುಖ್ಯ ಪೈಪ್ಗೆ ನಾವು ಜೋಡಿಸಿದಂತಹ ಫಿಲ್ಟರ್ ಏನಿದೆ ಅದಕ್ಕಿಂತ ಮುಂಚಿತವಾಗಿ ನಾವು ಈ ಪೈಪ್ ಅನ್ನ ನಾವು ಜೋಡಿಸಬೇಕು. ಜೋಡಿಸಿ ಅದಕ್ಕೆ ಸಣ್ಣ ಗೇಟ್ ಅನ್ನು ಮಾಡ್ಕೊಳ್ಬೇಕು. ರಸಾವರಿಯನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ನಾವು ಅದನ್ನ ಈ ಟ್ಯಾಂಕಿಗೆ ಹಾಕಿಕೊಂಡು ಗೇಟ್ ವಾಲ್ವ್ ಅನ್ನ ನಿಧಾನಕ್ಕೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ತಕ್ಷಣ ಏನಾಗ್ತದೆ ಹೇಳಿದ್ರೆ, ಮುಖ್ಯ ನೀರಿನಲ್ಲಿರುವಂತಹ ನೀರಿನೊಂದಿಗೆ ಈ ರಸ ನೀರು ಕೂಡ ಸೇರಿಕೊಂಡು ಎಲ್ಲಾ ಮರಗಳಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅನುಕೂಲ ಏನಂತ ಹೇಳಿದ್ರೆ, ಆ ಟ್ಯಾಂಕ್ ನಲ್ಲಿ ಮುಖಾಂತರ ನಾವು ಎಟ್ ಎ ಟೈಮ್ ಎಷ್ಟು ಮರಗಳಿಗೆ ನಾವು ನೀರುಣಿಸ್ತೀವೋ ಅಷ್ಟು ಮರಗಳಿಗೆ ಕೂಡ ನಾವು ಈ ಪದ್ಧತಿಯಲ್ಲಿ ನಮಗೆ ರಸಗೊಬ್ಬರಗಳನ್ನು ಕೂಡ ಕೊಡ್ಲಿಕ್ಕೆ ಅನುಕೂಲ ಇದೆ. ಇದು ಇದರ ಬಹುದೊಡ್ಡ ಅನುಕೂಲ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಮರಗಳಿಗೆ ನಾವು ರಸಗೊಬ್ಬರಗಳನ್ನ ಪೂರೈಕೆ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇರುವಂತಹ ಒಂದು ಪದ್ಧತಿ. ಕೆಲವರು ದೊಡ್ಡ ಕೃಷಿಕರು ಇನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಣ್ಣ ಟ್ಯಾಂಕಿಗಳನ್ನು ಮಾಡಿಕೊಂಡು ಅದರಲ್ಲಿ ರಸಗೊಬ್ಬರಗಳನ್ನ ಕರಗಿಸಿಕೊಂಡು ಅದನ್ನ 1/2 HP ಇರಬಹುದು 1 HP ಮೋಟರ್ ಮುಖಾಂತರ ಮುಖ್ಯ ಪೈಪ್ ನೀರಿನೊಂದಿಗೆ ಅದನ್ನ ಜೋಡಿ ಮಾಡಿ ಆ ಮುಖಾಂತರ ಕೂಡ ರಸಗೊಬ್ಬರವನ್ನ ರಸಾವರಿ ಮುಖಾಂತರ ಅಡಿಕೆ ಮರಗಳಿಗೆ ನೀಡುವಂತಹ ಕ್ರಮಗಳು ಕೂಡ ಇದೆ. ನಾನು ಆಗ ಹೇಳಿದ ಹಾಗೆ, ಓವರ್ ಹೆಡ್ ಟ್ಯಾಂಕ್ ಇದ್ದಲ್ಲಿ ಮಾತ್ರ ನಾನು ಹೇಳಿದ ಸಣ್ಣ ಟ್ಯಾಂಕ್ ಅನ್ನು ಅಳವಡಿಕೆ ಮಾಡಿಕೊಂಡು ಕೊಡ್ಲಿಕ್ಕೆ ಸಾಧ್ಯ. ಅಂದ್ರೆ ಈಗ ಬೋರ್ವೆಲ್ ಬಾವಿಯೋ ಕೆರೆಯೋ ಇಂಥದ್ರಿಂದ ನೇರವಾಗಿ ನೀರನ್ನು ಹಾಯಿಸೋದಿದ್ರೆ ಸಮಸ್ಯೆ ಆಗ್ತದೆ. ಅದು ಸಮಸ್ಯೆ ಆಗ್ತದೆ. ಅದಕ್ಕೂ ಕೂಡ ಒಂದು ಪರಿಹಾರ ಇದೆ. ಏನ್ ಮಾಡಬಹುದು ಹೇಳಿದ್ರೆ, ನಮ್ಮ ಮನೆ ಎತ್ತರದಲ್ಲಿ ಇದ್ರೆ ಅಥವಾ ಯಾವ್ದು ಗುಡ್ಡ ಪ್ರದೇಶಗಳಿದ್ರೆ ಆ ಜಾಗದಲ್ಲಿ ನಾವು ಈ ಟ್ಯಾಂಕ್ ಅನ್ನ ಅಥವಾ ಸಣ್ಣ ಒಂದು ಬ್ಯಾರಲ್ ಅನ್ನು ಇಟ್ಟುಕೊಂಡು ಅದಕ್ಕೆ ರಸಗೊಬ್ಬರಗಳನ್ನು ಹಾಕಿ ಅದಕ್ಕೆ ಟ್ಯೂಬ್ ಮುಖಾಂತರ ಅದನ್ನ ಕೂಡ ನಾವು ಮುಖ್ಯ ಪೈಪ್ಗೆ ಸೇರಿಸಲಿಕ್ಕೆ ಆಗ್ತದೆ. ಆದ್ರೆ ಒಂದೇ ಸಮಸ್ಯೆ ಏನಂತ ಹೇಳಿದ್ರಲ್ಲಿ, ಒಂದು ವೇಳೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ನೀರಿನ ಪ್ರೆಷರ್ ಜಾಸ್ತಿ ಇರುವ ಸಂದರ್ಭದಲ್ಲಿ, ಅಂದ್ರೆ ಬೋರ್ವೆಲ್ ನೀರು ಜಾಸ್ತಿ ಇದೆ, ಪವರ್ ಕೂಡ ಜಾಸ್ತಿ ಇದೆ, ಅಂತ ಸಂದರ್ಭದಲ್ಲಿ ರಿವರ್ಸ್ ಬರುವಂತಹ ಚಾನ್ಸಸ್ ಇರ್ತದೆ. ಇದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದಕ್ಕೆ ನಾವು ಫಿಲ್ಟರ್ನ ಹಿಂದೆ ಇನ್ನೊಂದು ಸಣ್ಣ ಪೈಪ್ ಮಾಡಿ ಸ್ಪ್ರಿಂಕ್ಲರ್ ಇರಿಗೇಷನ್ ಕೊಡೋದಿದ್ರೆ ಇದು ನಮಗೆ ಪ್ರೆಷರ್ ಕಡಿಮೆ ಆಗ್ತದೆ. ಅಂತ ಹೇಳಿದ್ರೆ ಒಂದು 2 ಸ್ಪ್ರಿಂಕ್ಲರ್ ಇಟ್ಟರೆ ಪ್ರೆಷರ್ ಆಟೋಮೆಟಿಕ್ ಡೌನ್ ಆಗ್ತದೆ, ಆವಾಗ ವಾಪಸ್ ಈ ಬ್ಯಾರಲ್ ನಿಂದ ರಸ ನೀರು ಇದಕ್ಕೆ ಸೇರಿಕೊಂಡು ಇದರ ಪ್ರಯೋಜನ ಕೂಡ ಪಡ್ಕೊಳ್ಬಹುದು. ಇದರ ಒಂದೇ ಒಂದು ಅನಾನುಕೂಲ ಅಂತ ಹೇಳಿದ್ರೆ, ಪಂಪ್ ನಿಂತ ತಕ್ಷಣ ನಾವ್ ಇದನ್ನ ನಿಲ್ಲಿಸಬೇಕು, ಇಲ್ಲಾಂದ್ರೆ ಇದು ಫ್ಲೋ ಆಗ್ತಾ ಇರ್ತದೆ, ಈ ರಸಗೊಬ್ಬರದ ನೀರು ಫ್ಲೋ ಆಗ್ತಾ ಇರ್ತದೆ. ಇದು ಇದರ ಅನಾನುಕೂಲ. ಅಡಿಕೆಯಲ್ಲಿ ಹನಿ ರಸಾವರಿಯ ಪ್ರಯೋಜನಗಳು ಏನಂತ ಹೇಳಿದ್ರೆ, ಕಡಿಮೆ ಪೋಷಕಾಂಶದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯುವಂತದ್ದು. ಅಂತ ಹೇಳಿದ್ರೆ 75% ಪ್ರಮಾಣದ ಏನು ಶಿಫಾರಸು ಏನ್ ಮಾಡಿದ್ರೆ, ಅದರ 75% ರಸಗೊಬ್ಬರಗಳನ್ನ ನಾವು ಬಳಕೆ ಮಾಡಿ ಅದರಿಂದ ನಾವು 11% ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಬುಡ ಬಿಡಿಸುವಂತದ್ದು ಕಾಳು ಮೆಣಸಿರುವಾಗ ಬಹಳ ಸಮಸ್ಯೆ ಆಗ್ತದೆ. ಸ್ವಲ್ಪ ತೊಂದರೆ ಆದ್ರೂ ಕೂಡ ಕಾಳು ಮೆಣಸಿಗೆ ರೋಗ ಬರುವಂತಹ ಚಾನ್ಸಸ್ ಇರ್ತವೆ. ಹೀಗಾಗಿ ಕಾಳು ಮೆಣಸಿರುವಂತಹ ತೋಟದಲ್ಲಿ ಹನಿ ರಸವರ ಪದ್ಧತಿ ಅತ್ಯಂತ ಸೂಕ್ತವಾದಂತಹ ಪದ್ಧತಿ. ರಸಗೊಬ್ಬರ ಹಾಕುವಾಗ ಅದಕ್ಕೆ ತೊಂದರೆ ಆಗುವಂತಿರಬಹುದು, ಅದಕ್ಕಿಂತ ವಿಷಕ್ತವಾಗುವಂತದಿರಬಹುದು, ಬುಡ ಬಿಡಿಸುವಾಗ ಆಗುವ ತೊಂದರೆಗಳಿರಬಹುದು, ಈ ಎರಡು ತೊಂದರೆಗಳನ್ನ ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಕಾಳು ಮೆಣಸನ್ನ ಅಡಿಕೆಯೊಂದಿಗೆ ಬೆಳೆದ ಸಂದರ್ಭದಲ್ಲಿ ಈ ಹನಿ ರಸವರಿ ಪದ್ಧತಿ ಕೂಡ ಅತ್ಯಂತ ಸೂಕ್ತವಾದಂತಹ ವಿಧಾನ ಅಂತ ನಾವು ಹೇಳಬಹುದು. ಮತ್ತೆ ಇವುಗಳಲ್ಲಿ ನಮಗೆ ವೇಸ್ಟೇಜ್ ತುಂಬಾ ಕಡಿಮೆ. ಡಿಸೆಂಬರ್ ನಂತರವಷ್ಟೇ ನಾವು ರಸಗೊಬ್ಬರಗಳನ್ನು ಕೊಡುವ ಕಾರಣದಿಂದಾಗಿ ಮಳೆ ಬಂದು ನೀರು ಪೋಷಕಾಂಶ ಕೊಚ್ಚೋಗುವಂತಹ ಪ್ರಮಾಣ ಕಡಿಮೆ. ಒಂದು ವೇಳೆ ಮಳೆ ಬಂದರೂ ಕೂಡ ಮುಂದಿನ ಹಂತದಲ್ಲಿ ಪೋಷಕಾಂಶಗಳನ್ನು ಕೊಡುವ ಕಾರಣ ಅವುಗಳು ನಂತರ ಕೂಡ ಮರಗಳಿಗೆ ಸಿಗ್ತವೆ. ಹಾಗಾಗಿ ಪೋಷಕಾಂಶಗಳು ನೀರಿನೊಂದಿಗೆ ಕೊಚ್ಚಿ ಹೋಗಿ ಪೋಲಾಗುವಂತ ಪ್ರಮಾಣ ಕೂಡ ತುಂಬಾ ಕಡಿಮೆ. ಮತ್ತೆ ನಾನು ಆಗ ಹೇಳಿದ ಹಾಗೆ, ಹೆಚ್ಚು ನೀರನ್ನ ಸ್ಪ್ರಿಂಕ್ಲರ್ ಮುಖಾಂತರ ಕೊಟ್ಟ ಸಂದರ್ಭದಲ್ಲಿ ಕೂಡ ಬಸಿಗಾಲುವೆಗೆ ಪೋಷಕಾಂಶಗಳು ಹೊರ ಹೋಗುವುದನ್ನು ಕೂಡ ನಾವು ನೋಡಬಹುದು. ಇದನ್ನು ಕೂಡ ಈ ಪದ್ಧತಿಯಲ್ಲಿ ನಾವು ನಿವಾರಣೆ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಮತ್ತೆ ಪ್ರಮುಖವಾದಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ರಂಜಕದ ಗೊಬ್ಬರವನ್ನು ಬಳಕೆ ಮಾಡುವಂತ ಸಂದರ್ಭದಲ್ಲಿ ತಮಗೆ ಗೊತ್ತಿರಬಹುದು ಈ ರಾಕ್ ಫಾಸ್ಫೇಟ್ ಇರಬಹುದು ಅಥವಾ ರಂಜಕ ಇನ್ನಿತರ ಮೂಲಗಳನ್ನು ಬಳಕೆ ಮಾಡಿದಾಗ ನೇರವಾಗಿ ಮಣ್ಣಿಗೆ ಹಾಕಿದ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವುಗಳ ಚಲನೆ ತುಂಬಾ ಕಡಿಮೆ. ಈ ರಂಜಕ ಎನ್ನುವಂತಹ ಪೋಷಕಾಂಶ ಬೇರನ್ನು ಹುಡುಕಿಕೊಂಡು ಹೋಗುವುದಿಲ್ಲ, ಬೇರೆ ಈ ರಂಜಕವನ್ನು ಹುಡುಕಿಕೊಂಡು ಬರಬೇಕು. ಅಂದ್ರೆ ಈ ಪೋಷಕಾಂಶದ ಚಲನೆ ಮಣ್ಣಿನಲ್ಲಿ ತುಂಬಾ ಕಡಿಮೆ. ಸಾರಜನಕ ಮತ್ತು ಪೊಟ್ಯಾಸಿಯಂ ಏನಿದೆ ಅದು ನೀರಲ್ಲಿ ಬಹಳ ಸುಲಭವಾಗಿ ಕರಗ್ತದೆ ಮತ್ತೆ ನೀರಿನೊಂದಿಗೆ ಚಲಿಸುತ್ತದೆ, ಹಾಗಾಗಿ ಇದರ ಚಲನೆ ಹೆಚ್ಚು. ಆದ್ರೆ ಇವುಗಳಿಗೆ ಹೋಲಿಕೆ ಮಾಡಿದ್ರೆ ರಂಜಕದ ಚಲನೆ ತುಂಬಾ ಕಡಿಮೆ. ಅದರ ಅರ್ಥ ಏನಂತ ಹೇಳಿದ್ರೆ ಅದಕ್ಕಾಗಿ ಬುಡ ಬಿದಿಸಿ ಗೊಬ್ಬರ ಕೊಟ್ಟು ಮಣ್ಣು ಮುಚ್ಚುವಂತ ಯಾಕಂತ ಹೇಳಿದ್ರೆ ಆ ಜಾಗದಲ್ಲಿ ಬೇರಿನ ಬೆಳವಣಿಗೆಯಾಗಿ ಈ ರಂಜಕದ ಅಂಶ ಕೂಡ ಮರಗಳಿಗೆ ಸಿಗ್ತವೆ ಅನ್ನೋದು ಕೂಡ ಒಂದು ಪೂರಕವಾದ ವಿಚಾರ. ಆದ್ರೆ ಹನಿ ರಸಾವರಿ ಪದ್ಧತಿ ಒಂದು ಅನುಕೂಲ ಅಂತ ಹೇಳಿದ್ರೆ ಈ ರೀತಿ ಚಲನೆ ಸಾಂಪ್ರದಾಯಿಕ ಪದ್ಧತಿಗಿಂತಲೂ ಹೆಚ್ಚು, ಹಾಗಾಗಿ ಹೆಚ್ಚು ಜಾಗಕ್ಕೆ ಕೂಡ ನಮಗೆ ಅದರ ಬಳಕ ಸಾಮರ್ಥ್ಯ ಕೂಡ ರಂಜಕದ ಬಳಕ ಸಾಮರ್ಥ್ಯ ಕೂಡ ಈ ಪದ್ಧತಿಯಲ್ಲಿ ಹೆಚ್ಚಾಗ್ತದೆ. ಇದು ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ವಿಚಾರ. ಇನ್ನೊಂದು ನಾವು ಗಮನಿಸಿರುವುದು ಅಂತ ಹೇಳಿದ್ರೆ ಈ ಸೂಕ್ಷ್ಮ ಬೇರುಗಳ ಒಂದು ಪ್ರಮಾಣ. ನಾನು ಆಗ ಹೇಳಿದ ಹಾಗೆ ನೀರನ್ನ ಮತ್ತು ಪೋಷಕಾಂಶವನ್ನ ಹೀರಿಕೊಳ್ಳುವ ಈ ಸೂಕ್ಷ್ಮ ಬೇರುಗಳೇನಿವೆ ಇವುಗಳ ಸಂಖ್ಯೆ ಹೆಚ್ಚಿದ್ದಷ್ಟು ನಮ್ಗೆ ಅನುಕೂಲ ಜಾಸ್ತಿ, ಯಾಕಂತ ಹೇಳಿ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳಿಗೆ ಹೀರಿಕೊಳ್ಳಿಕ್ಕೆ ಆಗ್ತದೆ. ಈ ರೀತಿಯ ಸೂಕ್ಷ್ಮ ಬೇರುಗಳ ಪ್ರಮಾಣ ಹನಿ ರಸಾವರ ಪದ್ಧತಿ ಹೆಚ್ಚಿರುವುದನ್ನು ಕೂಡ ನಾವು ಗಮನಿಸಿದ್ದೇವೆ. ಹಾಗಾಗಿ ನಾವು ಕೊಟ್ಟಂತಹ ಗೊಬ್ಬರಗಳನ್ನ ಸರಿಯಾಗಿ ಸಮರ್ಪಕವಾಗಿ ಸಸ್ಯಗಳು ಹೀರಿಕೊಳ್ಳಿಕ್ಕೆ ಸಾಧ್ಯ ಮತ್ತು ಅದರ ಸದುಪಯೋಗ ಪಡ್ಕೊಳ್ಳಿಕ್ಕೆ ಕೂಡ ಈ ಪದ್ಧತಿಯಲ್ಲಿ ಸಾಧ್ಯವಿರುವ ಕಾರಣ ಉಳಿದೆಲ್ಲ ಪದ್ಧತಿಗಳಿಗಿಂತ ಹನಿ ರಸಾವರ ಪದ್ಧತಿ ಹನಿ ನೀರಾವರ ಪದ್ಧತಿಯನ್ನ ಅಳವಡಿಸಿಕೊಂಡಂತಹ ತೋಟಗಳಲ್ಲಿ ಬಹಳ ಹೆಚ್ಚು ಸೂಕ್ತವಾದ ಪದ್ಧತಿ ಅಂತ ಹೇಳಬಹುದು. ಈಗ ನಾನಾಗ ಹೇಳಿದ ಹಾಗೆ ಯೂರಿಯಾ, ಡಿಎಪಿ ಮತ್ತು ಪೊಟ್ಯಾಷಿಯಂ ನಾವು ಬಹಳ ಸುಲಭವಾಗಿ ಲಭ್ಯವಿರುವ ಕಾರಣ ಇದನ್ನು ಬಳಕೆ ಮಾಡ್ಕೋಬಹುದು. ಇದು ಕಷ್ಟ ಆಗ್ತದೆ ಅಂತ ಅನಿಸುವವರು ಸಾರಜನಕದ ಇನ್ನಿತರ ಮೂಲಗಳಾದಂತಹ ಯೂರಿಯಾ ಬಳಕೆ ಮಾಡಬಹುದು. ರಂಜಕಕ್ಕೆ 19:19:19, ಪೊಟ್ಯಾಷಿಯಂ ಫಾಸ್ಫೇಟ್ ಮತ್ತೆ ಪೊಟ್ಯಾಷಿಯಂಗೆ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತೆ ಪೊಟ್ಯಾಷಿಯಂ ಸಲ್ಫೇಟ್ ಈ ಪೋಷಕಾಂಶ ಈ ರಸಗೊಬ್ಬರ ಕೂಡ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವು 100%ಗೆ 100% ನೀರಲ್ಲಿ ಕರಗುವಂತದ್ದು, ಹಾಗಾಗಿ ಇದನ್ನು ಬಳಕೆ ಮಾಡುವಂತದ್ದು ಬಹಳ ಸುಲಭ. ಇದರ ಅನಾನುಕೂಲ ಏನಂತ ಹೇಳಿದ್ರೆ ಇದರ ಖರ್ಚು ಹೆಚ್ಚು. ಅಂದ್ರೆ ಈ ಯೂರಿಯಾ, ಡಿಎಪಿ, ಪೊಟ್ಯಾಷಿಯಂ ಬಳಕೆ ಮಾಡಿದ್ರೆ ನಮಗೆ ಒಂದು ಮರಕ್ಕೆ 8-10 ರೂಪಾಯಿ ನಮಗೆ ಖರ್ಚಾದ್ರೆ ಇವುಗಳನ್ನ ಈ ಇನ್ನಿತರ ರಸಗೊಬ್ಬರಗಳನ್ನು ಬಳಕೆ ಮಾಡಿದ ಸಂದರ್ಭದಲ್ಲಿ 35-40 ರೂಪಾಯಿ ಅಷ್ಟು ನಮಗೆ ಖರ್ಚು ಬೀಳುತ್ತದೆ. ಹಾಗಾಗಿ ಖರ್ಚು ನಮಗೆ ಇಲ್ಲಿ ಹೆಚ್ಚಾಗ್ತದೆ, ಆದ್ರೆ ಬಳಸುವಂತಹ ಒಂದು ಕ್ರಮ ನಮಗೆ ಸುಲಭ ಆಗ್ತದೆ. ಮತ್ತೆ ಅದರೊಂದಿಗೆ ಸೂಕ್ಷ್ಮ ಪೋಷಕಾಂಶಗಳಾದಂತಹ ಜಿಂಕ್ ಸಲ್ಫೇಟ್ ಮತ್ತೆ ಬೋರಿಕ್ ಆಸಿಡ್ ಅನ್ನು ಕೂಡ ರಸಗೊಬ್ಬರ ರಸಾವರಿ ಪದ್ಧತಿಯಲ್ಲಿ ನಮಗೆ ನೀಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಯಾಕೆ ಅನುಕೂಲ ಅಂತ ಹೇಳಿದ್ರೆ ಇದು ಸೂಕ್ಷ್ಮ ಪೋಷಕಾಂಶದ ಕಾರಣ ನಮಗೆ ಬೇಕಾದಂತಹ ಪ್ರಮಾಣ ಕೂಡ ತುಂಬಾ ಕಡಿಮೆ, ಹಾಗಾಗಿ ಇದನ್ನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಮಗೆ ಬುಡಕ್ಕೆ ಹಾಕ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆದ್ರೆ ರಸಾವರಿ ಪದ್ಧತಿಯಲ್ಲಿ ನಾವು ಹಾಕುವ ಸಂದರ್ಭದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೂಡ ನೇರವಾಗಿ ಬುಡಕ್ಕೆ ನೀರಿನ ಮುಖಾಂತರ ಹೋಗುವ ಕಾರಣ ಕಡಿಮೆ ಪ್ರಮಾಣದಲ್ಲಿ ನಮಗೆ ಬಳಕೆ ಮಾಡಲಿಕ್ಕೆ ಸುಲಭ. ಬಹಳ ಸಂತೋಷ ಡಾಕ್ಟರ್ ಭವಿಷ್ಯ ಅವರೇ. ಅಡಿಕೆ ಬೆಳೆಯಲ್ಲಿ ಪ್ರಮುಖವಾಗಿ ನೀರಾವರಿಯನ್ನ ಯಾವ ರೀತಿ ಮಾಡಬೇಕು, ಏನೇನು ಸೂಕ್ಷ್ಮ ವಿಚಾರಗಳನ್ನ ನಮ್ಮ ರೈತರು ಗಮನಿಸಬೇಕು, ಯಾವ ಪದ್ಧತಿಯನ್ನ ಅನುಸರಿಸಿದ್ರೆ ಒಳ್ಳೆಯದು ಎನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ, ಜೊತೆಗೆ ಈ ರಸಾವರಿ ಪದ್ಧತಿ ಇದರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಅಡಿಕೆ ಬೆಳೆಯಲ್ಲಿ ನೀರಿನ ಸಮರ್ಥ ನಿರ್ವಹಣೆ ಈ ವಿಷಯವಾಗಿ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾ ಭವಿಷ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ವೈಜ್ಞಾನಿಕ ಅಡಿಕೆ ಕೃಷಿ ಮತ್ತು ಮಿಶ್ರ ಬೆಳೆಗಳು ಈ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಮಾಟಿ ಭೀ ತಂದ್ರೆ ಅವ್ರ ಲೋಕ ಪಹಲಿ ವಾಲಿ ಬಾತ್ ಕಾ ಪರಂತು